ಆಕರ್ಷಿತರಾಗಿ ಅದ್ರ ಜೊತೆಗೆ ಮತ್ತೆ ಸೂರ್ಯಕಾಂತಿ, ಆಮೇಲೆ ಈಗ ಮಾರ್ಕೆಟ್ನಾಗ ಈಗ ಸೂರ್ಯಕಾಂತಿ ಬೆಲೆ ಅಂತೂ ಗಗನ ಕೊಯ್ಯದ, 3,500-4,000 ಅಂತ ರೇಟ್ ಕೇಳೀವಿ. ಅದು ಹೆಚ್ಚೆಚ್ಚು ಈ ಥರ ಮಾರೋದ್ರಿಂದ ರೈತರಿಗೆ ಒಂದು ಸ್ವಲ್ಪ ತೊಂದರೆನೂ ಆಗ್ತದ. ಹೀಗಾಗಿ ಅದು ಸರಿಯಾದ ರೀತಿಯಲ್ಲಿ ಬೀಜನೂ ಸಿಗ್ತಾ ಇಲ್ಲ. ರೈತರ ಬೇಡಿಕೆಗೆ ಅನುಗುಣವಾಗಿ ಈಗ ಸೂರ್ಯಕಾಂತಿ ಆಯ್ತು, ಹತ್ತಿ ಅಂತೂ ಹತ್ತಿ ಆಲ್ಮೋಸ್ಟ್ ಆಲ್ ಈ ಸಲ ಹೋದ ಸಲ ರೇಟ್ ಜಾಸ್ತಿ ಆಯ್ತಂತ ಹೆಚ್ಚಾನೆಚ್ಚು ಅದಕ್ಕೆ ಹತ್ತಿಗೆ ಜಾಸ್ತಿ ಒತ್ತು ಕೊಡಕತ್ತಾರ. ಬಸವರಾಜ ಮನೆ ಪಟೇಲ್ ಅವರೇ, ಈಗ ನಿಮ್ಮ ದೇವದಗಲ್ ಭಾಗದಲ್ಲಿ ಬಿತ್ತನೆ ಕಾರ್ಯ ಆರಂಭವಾಗಿದ್ದನ? ಆಗಿದೆ ಸರ್, ಹತ್ತಿನೇ ಜಾಸ್ತಿ ಐತೆ. ಆಮೇಲೆ ನಮ್ಮಲ್ಲಿ ಅಂತಂದ್ರೆ ಸ್ವಲ್ಪ ಭತ್ತದ ನೀರಾವರಿ ಪ್ರದೇಶ ನಮ್ದು. ನಿಮ್ಮದು ಕುಷ್ಕಿ ಭೂಮಿನಾದ ಮತ್ತೆ ನೀರಾವರಿ ಪ್ರದೇಶ ಎರಡು ಮಿಕ್ಸ್ ಆಗ್ತಾವ ನಿಮ್ಮ ಭಾಗದಲ್ಲಿ? ಕೆನಲ್ ನೀರು ಏನಾದ್ರು ಬರ್ತದ? ಕೆನಲ್ ನೀರು ತುಂಗಭದ್ರ ಬೆಲ್ಟ್ ಐತಲ್ರಿ, ಕೆನಲ್ ನೀರು ಭತ್ತನೇ ಐತೆ ಜಾಸ್ತಿ. ನಮ್ದು ಕನಿಷ್ಠ ಒಂದು ನಮ್ಮಲ್ಲಿ ಅಂತಂದ್ರೆ ಒಂದು 35-40% ಭತ್ತದ ಐತರ್ಸೆ, ಉಳಿದದ್ದು ಇದೆ ಹೊರಭೂಮಿ ಪ್ರದೇಶ. ಅದರಲ್ಲಿ ನಾವು ಈಗ ಹತ್ತಿ ಆಯ್ತು, ಆಮೇಲೆ ಸೂರ್ಯಕಾಂತಿ ಅಷ್ಟು ಕಷ್ಟ ಐತ್ರಿ, ಕಡಿಮೆ. ಈಗ ಈ ರೇಟಿಗೆ ಯಾರು ಜಾಸ್ತಿ ಬಿತ್ತನೆ ಮಾಡೋಕ್ಕೆ ಹೆದರ್ತಾರೆ ರೀ ಸೂರ್ಯಕಾಂತಿ ಬಗ್ಗೆ. ಸೂರ್ಯಕಾಂತಿ ಬೆಲೆ ಜಾಸ್ತಿ ಆಗಿದೆ, ಬಟ್ ಬೀಜ ಸಿಗ್ತಿಲ್ಲ ರೈತ ಬಂದವ್ರಿಗೆ? ಬೀಜ ಸಿಗ್ತಾ ಇಲ್ಲರಿ. ಆಮೇಲೆ ಈಗ ಈಗ ಸೂರ್ಯಕಾಂತಿನೂ ಒಂದು 10 ವರ್ಷದಿಂದ ದೂರ ಆಗ್ಯದ್ರಿ ಈಗ ಆಲ್ಮೋಸ್ಟ್ ಅಲ್ಲ. ಈಗ ಸೂರ್ಯಕಾಂತಿ ಬೆಳೆ ಅಂದರೆ ಅಪರೂಪ ರೀ ನಮ್ಮ ಭಾಗಕ್ಕೆ. ಈಗ ಮೊದಲು ಎಲ್ಲರೂ ಬೆಳೀತಿದ್ವಿ ರೀ ಸೂರ್ಯಕಾಂತಿ ಬಗ್ಗೆ, ಎಲ್ಲರೂ ಒಪ್ಪಿತ್ತು, ಈಗಿಲ್ಲ, ಈಗ ಕಡಿಮೆ. ಈಗ ಹತ್ತಿ ಬಗ್ಗೆ ಸ್ವಲ್ಪ ಒಂದು ಸ್ವಲ್ಪ ಮೆಣಸಿನಕಾಯಿ ಬಗ್ಗೆ ಆಸಕ್ತಿ ಕೊಡಕತ್ತಾರ್ರಿ. ದೇವದಗಲ್ ಭಾಗದಲ್ಲಿ ಮುಖ್ಯವಾಗಿ ಹೆಸರು ಬೆಳೆಗೆ ಮುಂಗಾರು ಹಂಗಾಮಿಗೆ ನಂತರ ಎರಡನೇ ಬೆಳೆಗೆ ಬೇರೆ ಬಿಳಿಜೋಳವನ್ನು ಮಾಡ್ಕೋತಾರೆ ರೈತ ಬಾಂಧವರು, ಏನಾದರೂ ಹೆಸರು ಬೆಳೆನೇನಾದರೂ ಬಿತ್ತಿದ್ದಾರೆ? ಹೆಸರು ಬೆಳೆ ಏನು ನಮ್ಮಲ್ಲೇನಿಲ್ಲ ಸರ್. ನಾವು ಎರಡು ಬೆಳೆ ನಾವು ಆಲ್ಮೋಸ್ಟ್ ಆಲು ಭತ್ತದ ಬಗ್ಗೆನೇ ಜಾಸ್ತಿ ನಮ್ಮಲ್ಲಿ. ಉಳಿದದ್ದು ಏನೈತೆ ಹತ್ತಿ, ಆಮೇಲೆ ತೊಗರಿ ಸರ್, ತೊಗರಿ ಹಾಕ್ತೀವಿ. ಬೇರೆ ಅಂತ ಏನು ಅಂಥ ಬೆಳೆಗಳು ಯಾವ ಇಲ್ಲರಿ, ಅಲ್ಪ ಸ್ವಲ್ಪ ಮೆಣಸಿನಕಾಯಿ. ಈಗ ಹತ್ತಿ ಮತ್ತು ತೊಗರಿ ಪ್ರತಿ ಸರಾಸರಿ ಇಳುವರಿ ನಿಮ್ಮ ಭಾಗಕ್ಕೆ ಎಷ್ಟು ಬರುತ್ತೆ? ಹತ್ತಿ ನೋಡಿ ಸರ್, ನಂಬ ಹಾಕಂತಂದ್ರೆ 10 ಕ್ವಿಂಟಲ್ ಎವರೇಜ್ ಭಾಳ ಅಂದ್ರೆ ಭಾಳ ಭಾಳ ಅಂದ್ರೆ. ತೊಗರಿ ಆದ್ರೆ 4-5 ಕ್ವಿಂಟಲ್ ಸರ್. ಹತ್ತಿ ಇಳುವರಿ ಕಡಿಮೆ, ನಮ್ಮ ಭಾಗದಾಗ ಇಳುವರಿ ಬರೋದೇ ಕಡಿಮೆ ಒಂದು ರೀತಿ. ಭತ್ತ ಒಂದು 30 ಕ್ವಿಂಟಲ್ ಭತ್ತ ಬೆಳಿತೀವಿ ಸರ್. 75-50 ಚೀಲ ಬೆಳಿತೀವಿ ಭತ್ತ ಎವರೇಜ್ ಎಕರೆಗೆ. ಕಳೆದ ವರ್ಷ ಮತ್ತು ಈ ವರ್ಷ ನೋಡಿದಾಗ ಮಾಲಿ ಪಾಟೀಲ್ ಅವರು ಹೇಗೆ ಅನಿಸ್ತಿದೆ, ಏನಾದರೂ ಬೆಳೆಗಳು ರೇಟು ಏನು ರೈತರು ಮಾತಾಡ್ಕೋತಿದ್ದಾರೆ ನಿಮ್ಮ ಭಾಗದಲ್ಲಿ? ಸರ್ ಅದರಾಗ ಈಗ ಭತ್ತದಲ್ಲಿ ಅಂತೂ ಪೂರ್ತಿ ಮುನಿಗೋಗಿ. ಭತ್ತದ ವಿಷಯ ಬಂದ್ರೆ ಒಂಥರ ಗದ್ದೆ ಗೆದ್ದವ್ರು ಹೊರಗೋಗಿ ಕುಂದ್ರಂಗಾಗ್ಯದ ಅಂದ್ರೆ ಈಗ ಅದರಲ್ಲಿ ಏನು ಉಳಿತೇ ಇಲ್ಲ ಈಗ ಇವತ್ತಿನ ಪರಿಸ್ಥಿತಿ. ಇವತ್ತು ನಮ್ಮ ಮನೆ ಹೊಲ ಐತೆ ಅಂತಂದ್ರೂ ನಮ್ಗೆ ಏನು ಉಳಿಯೋಕೆ ಏನು ಉಳಿವಲ್ತು ಅನ್ನೋ ಪರಿಸ್ಥಿತಿ ನಾವು ಬದುಕಕತ್ತೀವಿ. ಯಾಕಂತಂದ್ರೆ ಗೊಬ್ಬರ ರೇಟ್ ಆಯ್ತಿ, ಎಣ್ಣೆ ರೇಟ್ ಆಯ್ತಿ, ಆಮೇಲೆ ಹಾಳಿಂದ ಆಯ್ತಿ, ಎಲ್ಲ ಖರ್ಚು ವೆಚ್ಚಗಳು ನೋಡಿದ್ರೆ ಕನಿಷ್ಠ ನಾವು ಎಕರಿಗೆ 40,000 ಮಿನಿಮಮ್ ಬರಕತ್ತದ. ಹೀಗಾಗಿ ಅದು ನಮ್ಗೆ ಇದೆಲ್ಲ ಲೀಸ್ ತೆಗೆದು ಅದು ತೆಗೆದು ಅಂದ್ರೆ ನಾವು ಲೀಸಿಗೆ ಒಂದು ವೇಳೆ ಮಾಡಿದ್ರೆ, ನಾವು ಮಾಡಿಲ್ಲ ಲೀಸು ನಮ್ಮ ಮನೆ ಹೊಲದವರು, ಆದರೂ ನಮ್ಮ ಮನೆ ಹೊಲದಾಗ ನಮಗೇನು ಭತ್ತದಲ್ಲಿ ಉಳಿತಾಯ ಇಲ್ಲ ಅನ್ನೋದು ನಮ್ಗೆ ಕೊರಗು ಇವತ್ತಿಗೂ. ಅಂದರೆ ಕನಿಷ್ಠ ಇದು 5-6 ವರ್ಷ ಆಯ್ತು ನಮ್ಗೆ ಇದ್ರದ್ದು ಎಫೆಕ್ಟ್. ಖರ್ಚು ಜಾಸ್ತಿ ಆಗ್ತಾ ಇದೆ, ಬಟ್ ರೇಟ್ನಲ್ಲಿ ಏನು ವ್ಯತ್ಯಾಸ ಆಗ್ತಿಲ್ಲ? ಹೌದು, ರೇಟ್ನಲ್ಲಿ ಈಗ 5 ವರ್ಷದಿಂದ ನಮ್ಗೆ ಇಳ್ಕಂತ ಬರಕತ್ತದ್ರಿ. 5 ವರ್ಷ ಮಿನಿಮಮ್ ಏನಿಲ್ಲ ಅಂದ್ರೆ ನಾವು 1600, 1400, 1450, 1300, 1350, 1300 ಈ ತರ ಅಂತಂತವಾಗಿ ನಾವು ತೆಳಗ್ ಬರಕತ್ತೀವಿ. ಇವತ್ತು ಅದನ್ನು ಕೂಡ ಭತ್ತವನ್ನ ನಾಟಿ ಮಾಡೋದು ಬಿಡಕ್ ಆಗ್ತಿಲ್ಲ ನಮ್ಗೆ. ಇದು ಒಂದು ಅನಿವಾರ್ಯ ಯಾಕಂತಂತಂದ್ರೆ ಇದರಲ್ಲಿ ನಾವು ಮೊದಲಿಂದ ಈಗ 20 ವರ್ಷದಿಂದ ಇದ್ರಾಗ ಬಂದೀವಿ, ನಮ್ಮ ಜೀವನನೇ ಇದ್ರಾಗ ಹೋಗ್ತದೆ. ಬೇರೆ ಒಂದು ಏನು ಮಾಡ್ಬೇಕಂತಂತಂದ್ರೆ ನಮ್ಮ ಪಕ್ಕದ ಹೊಲದಾಗ ಅತೇನು ಮಾಡಿರ್ತಾನೆ ಅದನ್ನೇ ನಾವು ಮಾಡ್ಬೇಕು. ಬಸಿ ನೀರು ಬಂದು ನಮ್ಮ ಬೇರೆ ಬೆಳೆಗೆ ಹಾಕಕ್ಕೆ ಬರೋಲ್ಲ ಭತ್ತ. ನಾವು ಬೆಳೆ ಪಕ್ಕದಾಗ ನಾವು ಅದನ್ನು ಇದು ಜೋಳ ಬೆಳೆದ್ವಿ, ಆಮೇಲೆ ಇನ್ನೊಂದೇನು ಮೆಣಸಿನ ಗಿಡ ಬೆಳೆದ್ವಿ, ತೊಗರಿ ಬೆಳೆದ್ವಿ, ಹತ್ತಿ ಬೆಳೆದ್ವಿ ಅನ್ನೋಕ್ಕೆ ಆಗಲ್ಲ. ಯಾಕಂದ್ರೆ ಬಿಸಿ ಬರ್ತಿರ್ತದೆ ಅಂತ ಅನ್ನೋದು ನಾವು ಭತ್ತನೇ ಬೆಳಿಬೇಕು. ಏನಕ್ಕೆ ಇಷ್ಟಪಡ್ತೀರಿ ಈ ಮುಂಗಾರು ಹಂಗಾಮು ಬೀಜ ಸಲುವಾಗಿ ಆರಸಕ್ಕೆ ಬಂದಿದ್ದೀರಿ, ಯಾವ ಬೀಜಕ್ಕೆ ನೀವು ಇಲ್ಲಿ ಬಂದಿದ್ದೀರಿ? ತೊಗರಿ ಬೀಜ ಕೇಳಿದ್ವಿ ರೀ, ಆಮೇಲೆ ನೆಲ್ಲಿನ ಬೀಜ ಕೇಳಕತ್ತಿದ್ವಿ ರೀ, ಅದೇ ಅಂತ ಮಾತಾಡ್ಸ್ಬೇಕಂತ ಬಂದಿದ್ವಿ ಸರ್ ಇಲ್ಲ ಅಂತ ಅನ್ನಕತ್ತಿದ್ರು. ತಿರುಗಿ ಇದೇ ವಿಷಯಗಳು ನಾವು ನೀವು ಕೂಡ ಬಂದಿರಿ. ಸ್ಪಂದನೆ ಇದೆ ನಿಮ್ಮ ರೈತ ಸಂಪರ್ಕ ಕೇಂದ್ರ ಮಲ್ಲಟದಲ್ಲಿ ನಿಮ್ಮ ಎಲ್ಲ ಪರಿಕರಗಳು ಬೀಜ ಸಮಯಕ್ಕೆ ಕಾಲಕಾಲಕ್ಕೆ ನಮಗೆ ಎಲ್ಲ ಅನುಕೂಲ ಇದೆ. ಇವು ಪರಿಹಾರ ಕೇಂದ್ರಗಳು ಎಲ್ಲ ಅನುಕೂಲ ಐತೆ, ಬಟ್ ಆದ್ರೆ ಇವತ್ತು ರೇಟ್ಗಳಿಗೆ ಅನುಕೂಲ ಇಲ್ಲ ರೀ. ರೈತರಿಗೆ ಇವತ್ತು ಏನು ಬೆಳಿತೀವಿ ಅನುಕೂಲ ಅಂದರೆ ರೇಟ್ ಇಲ್ಲ. ಇವತ್ತು ತೊಗರಿ ಬೆಳೆ ಬೆಳೆದಿರ್ಬೋದು, ಇವತ್ತು ಅಲ್ಪ ಸ್ವಲ್ಪ ಹತ್ತಿ ಬೆಳೆ ಬಂದದ, ಹೋದ ಸಲ ಹತ್ತಿ ರೇಟ್ ಬಂತಂತಂದ್ರೆ ಈ ಸಲ ಎಲ್ಲರೂ ಹತ್ತಿ ಅಂತಾರೆ. ಈ ಮುಂದೆ ಇದೇ ರೇಟ್ ಇರ್ತದಂತ ಯಾರಿಗೆ ಕಾನ್ಫಿಡೆಂಟ್ ಐತೆ ರೀ? ಯಾರಿಗೂ ಇಲ್ಲಲ್ಲ. ಈಗ ಇನ್ನೊಂದು ಸರ್ಕಾರ ಏನು ಮಾಡ್ಬೇಕು ರೀ, ಒಂದು ನಮ್ಮ ದೇಶದಾಗ ಎಷ್ಟು ನಾವು ಮಿನಿಮಮ್ ಇದನ್ನು ಬೆಳಿಬೇಕು, ಈ ಬೆಳೆನ ಬೆಳಿಬೇಕು, ಈ ಬೆಳೆ ಬೆಳಿಬೇಕಂತ ಡಿವೈಡ್ ಮಾಡಿಟ್ರೆ ಅದಕ್ಕೆ ಬೀಜ ಉತ್ಪಾದನೆ ಮಾಡಬೇಕು, ಅದ್ರ ಪ್ರಕಾರ ರೈತರಿಗೆ ಕೊಟ್ಟರೆ ಒಳ್ಳೆಯದು ರೀ. ಈ ಭಾಗದಾಗ ಇಷ್ಟು ಈ ಥರ ಬೆಳೆ ನಮ್ಗೆ, ಈಗ ನಾವು ಈ ಭಾಗದಾಗ ತುಂಗಭದ್ರಾ ಬೆಲ್ಟ್ ಭತ್ತ ಬೆಳಿತಿರ್ತೀವಿ, ಭತ್ತದ ಬಗ್ಗೆ ಐತಿ ಮಾಹಿತಿ. ಈಗ ಕೆಲವೊಂದು ಗುಲ್ಬರ್ಗ ಭಾಗ ಹೋದ್ರೆ ಮತ್ತೆ ಆ ಕಡೆ ತೊಗರಿ ಬೆಳಿತಾರೆ, ಆ ಕಡೆ ತೊಗರಿ ಭಾಗದ್ದು ಇವೆಲ್ಲ ಈ ಥರ ಬೆಲ್ಟ್ಗಳು ಏನಿದಾವೆ ರೀ, ಯಾವ್ಯಾವ ಬೆಳೆಗಳು ಎಲ್ಲೆಲ್ಲಿ ಬೆಳೆದ್ರೆ ಆಮೇಲೆ ಎಷ್ಟು ಬೆಳಿಬೇಕು, ಆಮೇಲೆ ಯಾವ ಬೆಳೆ ಮುಂದಿನ ರೇಟ್ ಇರ್ತದೆ, ಇದಕ್ಕೆ ಇರ್ತದ ಇಲ್ಲ ನಾವೇನಿಲ್ಲ. ಈಗ ಒಟ್ಟ ಒಯ್ಯೇ ಏನೈತಿರಿ, ರೇಟ್ ಬಂತು ಅದಕ್ಕೆ ಹೋಗ್ಬಿಡೋದು, ರೇಟ್ ಬಂತು ಅದಕ್ಕೆ ಹೋಗ್ಬಿಡೋದು. ಇಲ್ಲಿ ಸರ್ಕಾರ ಒಂದು ಯೋಜನೆಯನ್ನು ಮಾಡಬೇಕು, ಯಾವ ಭಾಗದಲ್ಲಿ ಯಾವ ಬೆಳೆ ಬರ್ತದೆ ಅದನ್ನೇ ಹಾಕ್ರಿ, ಶಿಫಾರಸು ಮಾಡಬೇಕು ಆ ಒಂದು ಭೂಪ್ರದೇಶಕ್ಕೆ, ಆ ಒಂದು ವಾತಾವರಣಕ್ಕೆ ಒಂದೇ ಬೆಳೆಗೆ ಹೋಗ್ಬೇಡ್ರಿ ಅಂತೇಳಿ ಒಂದು ಪ್ರದೇಶವಾರು ಡಿವೈಡ್ ಮಾಡ್ಬೇಕಂತ ಹೇಳ್ತೀರಿ? ಹೌದ್ರಿ, ಈಗ ಯಾಕಂತಂದ್ರೆ ಅವರು ಈಗ ಅದು ಯೋಜನೆಯೇ ಇಲ್ಲ ರೀ ನಮ್ಗೆ. ಈಗ ಒಟ್ಟ ಭತ್ತ ಬೆಳಿಬೇಕಾ ಭತ್ತ ಬೆಳಿತೀರಿ, ಭತ್ತದಿಂದ ಈಗ ಇವತ್ತಿನ ಪರಿಸ್ಥಿತಿ ಈಗೇನಾಗ್ಯದ, ಕಡಿಮೆ ರೇಟ್ ಆದಗಳಿಗೆ ನಮ್ಮ ಪರಿಸ್ಥಿತಿ ಗಂಭೀರ ಆಗ್ಯದ. ಈಗ ಭತ್ತ ಬೆಳಿಬೇಕಾ ಬೇಡ ಭತ್ತ ಬೆಳಕು, ಈಗ ಲೀಸ್ ಮಾಡೋರು ಹೊಲಗಳಿಗೆ ಲೀಸ್ ಮಾಡೋರು ಆವಾಗ ದುಡ್ಡು ಕೊಟ್ಟು ಮಾಡ್ತಿದ್ರು, ಹೊಲಗಳ ಲಕ್ಷ ಎರಡೆರಡು ಲಕ್ಷ ಹತ್ತತ್ತು ಎಕರೆ ಭೂಮಿ ಐತಂದ್ರೆ 2 ಲಕ್ಷ ರೂಪಾಯಿಗೆ ಅಡ್ವಾನ್ಸ್ ಕೊಡ್ತಿದ್ರು, ಲೀಸ್ ಮಾತಾಡ್ತಿದ್ರು, ಇದು ಮಾಡ್ತಿದ್ರು. ಇವತ್ತಿನ ಪರಿಸ್ಥಿತಿ ಅಡ್ವಾನ್ಸ್ ಇಲ್ಲ, ಲೀಸ್ ಆದರೆ ಇಷ್ಟು ಇಷ್ಟು ಕಡಿಮೆ ಆದ್ರೆ ಮಾಡ್ತೀವಿ, ಇಲ್ಲಕ್ಕೆ ಇಲ್ಲಪ್ಪ ಎಷ್ಟು ಇಲ್ಲ, ಆವಾಗ 18 ಚೀಲ 20 ಚೀಲ, ಈಗ 15 ಚೀಲ ಮಾಡ್ತಾವಪ್ಪ ಅಷ್ಟಾದ್ರೆ ನಮ್ಗೆ ಆಗ್ತದೆ ವರ್ಕೌಟ್. ವರ್ಕೌಟ್ 15 ಚೀಲ ಮಾಡಿದ್ರು ಕೂಡ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಈ ರೇಟಿಗೆ ಬಂದು ನಿಂತ್ಕೊಂಡದು. ಹಾಗೇನೆ ಇನ್ನೊಬ್ಬರು ರೈತರು ನಮ್ಮ ಜೊತೆ, ನುಗುಡೂಣಿ ಗ್ರಾಮದ ಬಸವರಾಜ್ ಅವರು. ಬಸವರಾಜ್ ಅವರೇ, ಎಷ್ಟು ವರ್ಷದಿಂದ ಒಕ್ಕಲತನ ಮಾಡ್ಕೊಂಡು ಬಂದ್ರಿ? ನಾವು 10 ವರ್ಷದಿಂದ ಮಾಡ್ತಿದ್ದೀವಿ ಸರ್. ಏನೇನು ಮುಖ್ಯವಾದ ಬೆಳೆಗಳು ತಮ್ಮದು? ಭತ್ತ, ಹತ್ತಿ, ಸೂರ್ಯಪಾನ, ಜೋಳ. ಹೇಗೆ ಅನಿಸ್ತಿದೆ ಒಕ್ಕಲತನ? ಒಕ್ಕಲತನ ಈಗಿನ ಪರಿಸ್ಥಿತಿಯಲ್ಲಿ ಒಕ್ಕಲತನ ಮಾಡೋದು ಬಿಟ್ಟು ಎಲ್ಲಾನ ಬೆಂಗಳೂರು ದುಡಿಯಕ್ಕೆ ಹೋಗೋದು ಬೇಸ ಅನ್ಸೈತೆ ರೀ. ಯಾಕ್ರಿ, 10 ವರ್ಷದಿಂದ ನಿಮ್ಗೇನಾದ್ರು ಲಾಭ ಸಿಕ್ಕಿಲ್ಲ? ಲಾಭ 1 ರೂಪಾಯಿ ಇಲ್ಲ ಸರ್, ಏನಿಲ್ಲ. ಮಾಡೋದು ಆಳಿಗಾಂಗಲ್ಲ, ಗೊಬ್ಬರಕ್ಕಾಗಲ್ಲ, ಎಣ್ಣೆಗಾಗಲ್ಲ, ಬೀಜಕ್ಕಾಗಲ್ಲ, ಪರಿಸ್ಥಿತಿ ಅಷ್ಟು ಇದೈತ್ರಿ. ಈ ವರ್ಷ ಹೇಗೆ ಅನಿಸ್ತಿದೆ ಮಳೆ ಕಳೆದ ವರ್ಷ ನೋಡಿದ್ರೆ? ಮಳೆ ಈ ವರ್ಷ ಅಡ್ವಾನ್ಸ್ ಬಂದೈತ್ರಿ, ಮುಂದೆ ಏನಾಗತ್ತೆ ಏನಿಲ್ಲ ಗೊತ್ತಿಲ್ಲ. ಈಗಾದ್ರೂ ಬೀಜಗಳು ಅವು ಭತ್ತದ ಬೀಜ, ಸೂರ್ಯಪಾನ ಬೀಜ ಎಲ್ಲ ಕಲೆಕ್ಟ್ ಮಾಡಿ ಹೊಲ ರೆಡಿ ಮಾಡ್ಕೊಂಡು ಬಿತ್ತಕ್ಕೆ ರೆಡಿ ಆಗಿವೆ ಸರ್. ಮುಂದೆ ವಾತಾವರಣ ಯಾವ ರೀತಿ ನಮ್ಗೆ ಅನುಕೂಲ ಮಾಡಿಕೊಡುತ್ತೋ ಇಲ್ಲ ಗೊತ್ತಿಲ್ಲ ಸರ್. ಯಾವ ಬೆಳೆಗೆ ಹೋಗ್ಬೇಕಂತ ಮಾಡಿರಿ ಈ ಸಲ? ಭತ್ತ, ಸೂರ್ಯಪಾನ, ಹತ್ತಿ ಸರ್. ಹೋದ ವರ್ಷ ಅದೇ ಬೆಳೆ ಹಾಕಿದ್ರ? ಸೂರ್ಯಪಾನ ಭತ್ತ ಹಾಕಿದ್ದೀವಿ ಸರ್, ಹತ್ತಿ ಹಾಕಿದ್ದಿಲ್ಲ. ಈ ವರ್ಷ ಹತ್ತಿ ಹಾಕ್ಬೇಕಂತ. ಕಳೆದ ವರ್ಷ ಹತ್ತಿ ರೇಟ್ ಚಲೋ ಬಂದದ, ನಾವು ಈ ಸಲ ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ವಿಚಾರ ಮಾಡಕ್ಕೆ? ಇಲ್ಲ ಸರ್, ಈಗ ನಮ್ಮದು ಟೋಟಲ್ ಒಂದು 20 ಎಕರೆ ಹೊಲ ಐತೆ ಅಂದರೆ ನಾವು ಒಂದೇ ಬೆಳೆ ಬೆಳೆದು ಚಲೋಲ್ಲ, ಸ್ವಲ್ಪ ಒಂದು 4 ಎಕರೆ ಸೂರ್ಯಪಾನ, ಒಂದು 4 ಎಕರೆ ಹತ್ತಿ, ಉಳಿಕೆ ಅದು ಭತ್ತ ಬೆಳಿಬೇಕಂತ ನಮ್ಮ ಆಲೋಚನೆ ಸರ್. ಈ ವರ್ಷ ಒಂದು ತಪ್ಪಿದ್ರೆ ಒಂದಕ್ಕೆ ಒಂದು ಲಾಸ್ ಆದ ಇನ್ನೊಂದನ್ನು ಉಳಿತಲ್ಲ ಅಂತ ಒಂದು ಅಭಿಪ್ರಾಯ. ಬಸವರಾಜ್ ಅವರೇ, ಹೇಗೆ ಅನಿಸ್ತಿದೆ ಈ ಮುಂಗಾರು ಈ ಸಲ ಸ್ವಲ್ಪ ಬೇಗ ಆರಂಭ ಆಗತ್ತೆ ಅನ್ಸುತ್ತಾ? ಬೇಗ ಆರಂಭ ಆಗಿದೆ ಸರ್, ಇದೇ ರೀತಿ ಕ್ಲೈಮೇಟ್ ಇರ್ತಂತ ಹೇಳೋಕ್ಕಾಗಲ್ಲ ಸರ್. ಇದೇ ವಾತಾವರಣ ಇತ್ತಂದ್ರೆ ಐತೆ ಸರ್, ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಗೊಬ್ಬರ ರೇಟು 1200 ಇದ್ದಿದ್ದು 1400 ಆಗಿದೆ ಸರ್. ಕಂಪ್ಲೀಟು ಫರ್ಟಿಲೈಸರ್ಸ್ ಎಲ್ಲ 500-700 ತನಕ ಜಂಪ್ ಆಗ್ಯಾವ. ಆಮೇಲೆ ನಾವು ದುಡ್ಡು ತುಂಬ್ತಲ್ಲ, ಇನ್ಸೂರೆನ್ಸ್ ರೊಕ್ಕ ಒಂದು ಕ್ಲೈಮ್ ಆಗ್ತಾಯಿಲ್ಲ. ವರ್ಷ ನಾವು ದುಡ್ಡು ಕಟ್ತಾನೆ ಇದ್ದೀವಿ. ಪಕ್ಕದ ಹೊಲದಾಗ ನಾನು ಭತ್ತ ಬೆಳೆದಿರ್ತೀನಿ, ಆತ ಭತ್ತ ಬೆಳೆದಿರ್ತಾನೆ, ಆತಗೆ ರೊಕ್ಕ ಬಿದ್ದಿರ್ತಾವೆ ನನಗೆ ಬಿದ್ದು. ಯಾವ ಆಧಾರ ಮೇಲೆ ಸರ್ಕಾರ ಇದನ್ನು ಮಾಡ್ತಾ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ಏನು ಇದು ನಿಯಮ ಏನು, ಯಾವ ರೀತಿ ಇವರು ಇದು ಮಾಡ್ತಾರಾ, ಯಾವ ರೀತಿ ಪರಿಹಾರ ಕೊಡ್ತಾರೆ ನಮಗೆ ಗೊತ್ತಾಗಲ್ಲ. ನಂದು ಇನ್ನೊಬ್ಬ ರೈತಿಂದು ಹೊಲ ಆಜುಬಾಜಿರ್ತಾವ್ರಿ, ಅದಕ್ಕೆ ರೊಕ್ಕ ಬಿದ್ದಿರ್ತಾವ, ಅತನು ಭತ್ತ ಬೆಳೆದಿರ್ತಾನೆ, ನಾನು ಭತ್ತ ಬೆಳೆದಿರ್ತೀನಿ, ಅದಕ್ಕೆ ಬಿದ್ದಿರ್ತಾವ, ನನಗೆ ಬಿದ್ದಿರ್ತಾವ, ಅದಕ್ಕೆ ಲಾಸ್ ನನಗೆ ಲಾಸ್ ಆಗಿರ್ತದೆ, ಅದಕ್ಕೆ ಬಿದ್ದಿರ್ತಾವ ನನಗೆ ಬಿದ್ದಿರಲ್ಲ. ಯಾವ ಆಧಾರ ಮೇಲೆ ಇವ್ರು ಗೌರ್ಮೆಂಟ್ ಇದು ಮಾಡ್ತಂತೆ? ಪ್ರತಿ ವರ್ಷ ತಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಒಂದು ಕಂತನ್ನು ಕಟ್ತೀರಿ? ಕಟ್ತಾ ಇದ್ದೀವಿ ಸರ್, ಯಾಕಂದ್ರೆ ನಮ್ಮದಲ್ಲಿ ಲೋನ್ ಇದೆ ಸರ್ ಬ್ಯಾಂಕ್ನಲ್ಲಿ, ಆಟೋಮೆಟಿಕ್ ಆಗಿ ಅದು ಡೆಬಿಟ್ ಆಗಿಬಿಡುತ್ತೆ ಸರ್. ಅದು ವಿಮಾ ಕಂತಿಗೆ ಅಥವಾ ವಿಮಾ ಕಂಪನಿಗೆ, ವಿಮಾ ಕಂಪನಿಗಳು ಎಲ್ಲ ಈಗ ಟೈಅಪ್ ಮಾಡ್ಕೊಂಡಿದ್ದಾರಲ್ಲ, ಆ ವಿಮಾ ಕಂಪನಿ ಪ್ರತಿನಿಧಿಗಳಿಗೆ ಏನಾದರೂ ಭೇಟಿಯಾಗಿದ್ದೀರಾ? ಸಾಕಷ್ಟು ಬೇರೆ ಭೇಟಿಯಾಗಿದ್ದೀವಿ ಸರ್. RSKದಾಗ ಬರ್ತೀವಿ ಇವರು, ನಮ್ಗೆ ಮತ್ತೆ ತಾಲೂಕು ಆಫೀಸ್ಗೆ ಹೋಗಂತಾರೆ, ತಾಲೂಕು ಆಫೀಸ್ಗೆ ಹೋಗ್ತೀವಿ. ಆದರೆ ಸರ್ಕಾರ 80% ಕಟ್ತದಂತ, ನಾವು 2% ಕಟ್ತೀವಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಮಪಾಲು ಕಟ್ಟಿ ರೈತರಿಗೆ 2% ಕಟ್ಟ ಅಂತ ಹೇಳಾರೆ. 2% ಸರ್ಕಾರ ಇವರಿಗೆ ವಿಮಾ ಬಂದ್ ಮಾಡೋದು ಚಲೋ ಅನ್ಸ್ತೈತಿ. ಇದೇ ಉಪಯೋಗ ಇಲ್ಲ, ಸುಮ್ಮನೆ ನಮ್ಮ ಪರವಾಗಿ ಸರ್ಕಾರ ದುಡ್ಡು ಕಟ್ಟಿ ಸರ್ಕಾರ ರೊಕ್ಕನು ಸಾಕಷ್ಟು ಲಾಸ್ ಆಗ್ತಿದೆ ಸರ್. ಅದು ಅದನ್ನ ಸಬ್ಸಿಡಿ, ಗೊಬ್ಬರಕ್ಕೆ ಸಬ್ಸಿಡಿ ಕೊಟ್ಟರೆ ಎಷ್ಟು ಉಪಯೋಗ ಆಗ್ತದೆ ನಮ್ಗೆ? ನಾವು ಇನ್ಸೂರೆನ್ಸ್ ಬೇಡ, ಏನು ಬೇಡ, ನಾವು ಬೆಳೆದ ಬೆಳೆಗೆ ಕರೆಕ್ಟ್ ಇವ್ರು ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಿಬಿಡಲಿ, ಅದೇ ಸಾಕು ನಮ್ಗೆ. ಇವ್ರು ಪರಿಹಾರ ಕೊಡೋದು ಬೇಡ, ಇನ್ಸೂರೆನ್ಸ್ ಕೊಡೋದು ಬೇಡ ನಮ್ಗೆ. ನಾವು ಬೆಳೆದ ಬೆಲೆಗೆ ಕರೆಕ್ಟ್ ಮಾರ್ಕೆಟ್ ರೇಟ್ ಏನಿರುತ್ತೋ ಅದು ಕೊಟ್ಬಿಡ್ರಿ ನಮ್ಗೆ. ಈ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ ರೀ ಮಾರ್ಕೆಟ್ನಾಗ, ಈಗ ಈ ವರ್ಷ 1500 ರೂಪಾಯಿ ಬರ್ತೈತೆ ಸರ್. ಎರಡು ಸಾವಿರ ರೂಪಾಯಿ ಕ್ವಿಂಟಲ್ ಭತ್ತ ಮಾಡ್ಯಾರ, ಮಾರ್ಕೆಟ್ನಾಗ 1200 ರೂಪಾಯಿ ಸರ್. ಯಾವ ರೀತಿ ಬೆಂಬಲ ಬೆಲೆ ಘೋಷಣೆ, ಅದಕ್ಕೊಂದು ಕಾನೂನಾತ್ಮಕವಾದ ಇದಿರ್ಬೇಕು ಸರ್. ಅದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕಾದ್ರೂ ಅದಕ್ಕೆ ಒಂದು ಇದು ಕಾನೂನು ಇದಿರ್ಬೇಕು ಸರ್. ಯಾಕೆ ಏನಂತಂದರೆ ಇಷ್ಟು ತಗೊಳ್ಳೇಬೇಕು ನಾವು, ಪ್ರೈವೇಟ್ಗೇನೋ ಹೋಗಲಿ ಗೌರ್ಮೆಂಟ್ಗೇನೋ ಹೋಗಲಿ ಎಲ್ಲೇನೋ ಹೋಗಲಿ ಇದೇ ರೇಟ್ನಾಗ ತಗೋಬೇಕಂಬೋದು ಒಂದು ಕಾನೂನು ತಂದರೆ ರೈತರಿಗೆ ಅನುಕೂಲ ಆಗ್ತದೆ ಸರ್. ನನಗೆ ಅಸ್ಮೆಟಿಗೆ ಬರಬಾರ್ದು ಒಕ್ಕಲ್ತನ ಕ್ಷೀಣಿಸ್ತಾ ಇದೆ ಸರ್. ನಮ್ಮ ದೇಶ ರೈತರು ಒಕ್ಕಲ್ತನ ಹಿಂದ ಸರಿದು ಬೇರೆ ಕಡೆ ಮುಖ ಮಾಡೋ ಒಂದು ಪರಿಸ್ಥಿತಿ ಬರ್ತೈತೆ. ಇನ್ನೊಂದು 15 ವರ್ಷದಲ್ಲಿ 50% ರೈತರು ಕಮ್ಮಿ ಆಗ್ತಾರೆ ದೇಶದಲ್ಲಿ. ಹಾರ ಅಭಾವ ತಲೆದೋರ ಸಂದರ್ಭ ಬಂದ್ರೆ ಬರ್ಬೋದು ನೋಡಿ ಸರ್. ವಿಚಾರದ ಪ್ರಕಾರ ಬೆಂಬಲ ಬೆಲೆ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಬೇಕು. ಒಟ್ಟಿನಲ್ಲಿ ಹೇಗೆ ಅನಿಸ್ತದೆ ರೀ ಈ ಮುಂಗಾರು ಬೆಳೆ, ಆಶಾದಾಯಕ ಅನ್ಬಸ್ಬೋದು? ಆಶಾದಾಯಕ ಐತೆ ಸರ್. ಮತ್ತು ವಾತಾವರಣ ನೋಡಿ ಸರ್, ವಾತಾವರಣ ಯಾ ಗೌರ್ಮೆಂಟ್ ಮಾಡೋಕ್ಕಾಗಲ್ಲ, ನಾವು ಮಾಡೋಕ್ಕಾಗಲ್ಲ, ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು. ವಾತಾವರಣ ರೈತರು ಕೂಡ ಜುಜಾಟ ಆಡ್ತದೆ, ಒಂದ್ಸತಿ ಹೊರಗೆ ಬರ್ತಾ ಒಂದು ತೊಳಗೆ ಹೋಗ್ತದೆ. ಏನು ಸದ್ಯಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಮುಂದೆ ಬೆಳೆ ಬಂದಮೇಲೆ ಸಂಕಷ್ಟದ ಸಮಯದಲ್ಲಿ ಮಳೆ ಆಯ್ತಪ್ಪ ಅಂತಂದ್ರೆ ಮತ್ತೆ ಕೈ ಹೋಗ್ಬಿಟ್ಟು ಏನಾಯ್ತ? ಮಳೆ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆಳೆ ಉತ್ಪನ್ನ ಇಳುವರಿ ಚೆನ್ನಾಗಿ ಬಂದಿರ್ತೀರಿ, ಅವಾಗ ನಮ್ಮ ರೈತನ ಬೆಳೆಗೆ ಬೆಲೆ ಇರಾಗಲ್ಲ ಸರ್. ಆ ಒಂದು ಸಂಘಟನೆ ನಮ್ಮ ರೈತರು ತಪ್ಪಿದೆ ಸರ್. ಎಲ್ಲರ ಹತ್ತಿ ಬೆಳಿತಾರಂದ್ರೆ ಇವರ್ಷ ವರ್ಷದ ಹತ್ತಿ ರೇಟ್ ಸಿಕ್ಕತ್ತಂದ್ರೆ ಎಲ್ಲರ ಹತ್ತಿ ಹಾಕತ್ತಾರೆ. ಭತ್ತ ಬೆಳಿತಾರಂದ್ರೆ ಭತ್ತನೇ ಹಾಕ್ತಾರೆ. ಅದನ್ನ ಸರ್ಕಾರ ಏನು ಮಾಡ್ಬೇಕಂದ್ರೆ ಕ್ಷೇತ್ರವಾರು ಹೋಬಳಿವಾರು ಇಂಥ ಮಳೆ ಆಶ್ರಿತ ಪರಿಸ್ಥಿತಿಗೆ ಇಂಥದ್ದೇ ಬೆಳಿಬೇಕು, ಕೆನಲ್ ನೀರಿಗೆ ಇಂಥದ್ದೇ ಬೆಳಬೇಕಂತ ಒಂದು ಕಾನೂನು ತರಬೇಕು. ಸ್ಟ್ರಿಕ್ ಆಗಿ ಕಾನೂನು ಮಾಡಿದ್ರೇ ಈಗ ಎಲ್ಲರೂ ಹತ್ತಿ ಬೆಳೆದಾಗ ಆಟೋಮೆಟಿಕ್ ಆಗಿ ಉತ್ಪನ್ನ ಜಾಸ್ತಿ ಆಯ್ತು ಅಂದರೆ ಬೆಲೆ ಕಡಿಮೆ ಆಗ್ತದೆ ಸರ್. ಆ ರೀತಿ ಆ ಒಳದು ಸರ್ಕಾರ ಇದನ್ನು ನಿರ್ಧಾರ ಮಾಡೋಕಂತ ನಮ್ಮ ಅಭಿಪ್ರಾಯ ಸರ್. ಇನ್ನೊಬ್ರು ದೇವತ್ಗಲ್ ಗ್ರಾಮದ ಪಂಪಣ್ಣವರು ನಮ್ಮ ಜೊತೆ ಇದ್ದಾರೆ. ಪಂಪಣ್ಣವರು ಹೇಗೆ ಹೇಳ್ತಾರೆ ಈ ವರ್ಷದ ಕೃಷಿಯ ಕುರಿತು ತಮ್ಮ ವಿಚಾರಗಳನ್ನು? ಪಂಪನ್ಗೌಡ್ರೆ, ಏನು ಬೀಜ ತಗೊಳ್ಳೋಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದಿದ್ರಿ ಇವತ್ತು? ನಾವು ನೆಲ ಬೀಜ ಕೇಳಕ್ಕೆ ಬಂದಿದ್ದು ಸರ್. ನೆಲ ಬೀಜನ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಆಕಲೆ ಭತ್ತ ಹಾಕ್ಬೇಕಂತ ಬಂದಿದ್ದು ಸರ್. ಪ್ರತಿ ವರ್ಷ ಭತ್ತ ಹಾಕ್ತೀರಿ? ಪ್ರತಿ ವರ್ಷ ಭತ್ತ ಹಾಕ್ತೇವೆ ಸರ್. ನಮ್ದು ಮುಂಗಾರು ಮತ್ತು ಹಿಂಗಾರು ಎರಡು ಬೆಳೆ ಭತ್ತ ಹಾಕ್ತೀರಿ? ಎರಡು ಬೆಳೆ ಭತ್ತ ಸರ್. ಎರಡು ಬೆಳೆ ಭತ್ತ ಸರ್. ರೈತರಂದ್ರೆ ಒಂಥರ ಕನ್ಯಾ ಕೊಡೋಂಗೆ ಆಗ್ಬಿಡುತ್ತೆ ಸರ್. ನಮ್ಮ ಪರಿಸ್ಥಿತಿ ಕನ್ಯಾ ಕೂಡ ತೋರಿಸೋಲ್ರು, ಆ ಪರಿಸ್ಥಿತಿ ಬಂದ್ಬಿಟ್ಟಿವಿ ಸರ್. ನಾವು ಒಟ್ಟು ಏನು ನೌಕರಿ ಮಾಡ್ರೆ ಕನ್ಯಾ ಕೊಡ್ತು ಅಂತಾರೆ ಸರ್. ಪ್ರತಿ ಸಲನೂ ಕೂಡ ನಿಮ್ಮ ಈ ಭತ್ತದ ಬೀಜವನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ಖರೀದಿ ಮಾಡ್ತೀರಾ? ಹೌದು ಸರ್, ರೈತ ಸಂಪರ್ಕ ಕೇಂದ್ರದಲ್ಲಿ ಖರೀದಿ ಮಾಡ್ತೀವಿ ಸರ್. ಇನ್ನೂ ಬಂದಿಲ್ಲ ಸರ್, ಹಾಕ್ಬೇಕು ಮಾಡಿದ್ದು ಸರ್ ಬೀಜ. ಈ ಸಲ ಸಸಿ ಮಾಡಿ ನಾಟಿ ಎಲ್ಲ ತಯಾರು ಮಾಡಿದ್ದೀರಾ? ಮಾಡ್ಬೇಕಂತ ಮಾಡಿ ಸರ್. 20 ತಾರೀಕಿಗೆ ಹಾಕ್ಕೊಂಡು ಮಾಡಿ ಸರ್. ಎಷ್ಟು ಎಕರೆ ಭತ್ತ ಇದೆ ನಿಮ್ದು? ನಮ್ದು 12 ಎಕರೆ ಸರ್. ಎಷ್ಟು ಇಳುವರಿ ನಮ್ದು ಸರಾಸರಿ? 40 ಸರ್, 40-45 ಸರ್. ಗೊಬ್ಬರ ರೇಟ್ ಹೆಚ್ಚಿಗೆ ಬಿಡೋದು ಸರ್. ಉಳಿಯೋದಲ್ಲ ಸರ್. ಏನೇನು ಭತ್ತ ಬಿಟ್ಟು ಬೇರೆ ಒಣ ಹೊಲಕ್ಕೆ? ಇಲ್ಲ ಸರ್, ನಮ್ಮ ಭತ್ತ ಐತೆ ಸರ್. ಭತ್ತ ನೀರಾವರಿ ಅಷ್ಟೇ? ನೀರಾವರಿ ಅಷ್ಟೇ ಸರ್. ಎಷ್ಟು ಎಕರೆ ಐತ್ರಿ ಭೂಮಿ ನಿಮ್ಮ? ಒಂದು 12 ಎಕರೆ ಸರ್. ಸ್ವಂತ ಮಾಡೋರಿದ್ದೀರಾ ಅಥವಾ ಏನು ಲೀಸಿಗೆ ಗೀಜಿಗೆ ತಗೋತೀರಾ, ಕೊಡ್ತೀರಾ? ಲೀಸಿಗೆ ಮಾಡಿದ್ರೆ ಏನು ಉಳಿದ ಸರ್? ನಮ್ಮಲ್ಲ ನಾ ಮಾಡಿದ್ರೆ ನಮ್ಗೆ ಉಳಿದವಲ್ಲ ಸರ್. ಲೀಸಿಗೆ ಮಾಡಿದ್ರೆ ಉಳಿದಿಲ್ಲ ಸರ್. ಒಟ್ಟು ಟ್ರ್ಯಾಕ್ಟ್ರ್ ಇಟ್ಟರೆ ಮನೆಗೆ? ಏನಿಲ್ಲ ಸರ್, ಟ್ರ್ಯಾಕ್ಟ್ರ್ ಏನಿಲ್ಲ ಸರ್. ಅಂದರೆ ಬಾಡಿ ಟ್ರ್ಯಾಕ್ಟ್ರಿನ? ಬಾಡಿ ಟ್ರ್ಯಾಕ್ಟ್ರ್ ಸರ್. ಹೆಂಗೆ ಅನಿಸುತ್ತೆ ರೀ ಈ ವರ್ಷದ ಮುಂಗಾರು, ಈ ವಾತಾವರಣ ನೋಡಿದರೆ, ರೈತ ಬಾಂಧವರಿಗೆ ಒಂದು ಕಳೆದ ಕೃಷಿಯನ್ನು ನೋಡಿದಾಗ ಈ ವರ್ಷದ ಕೃಷಿ ಏನು ಚೆನ್ನಾಗಿ ಬರ್ಬೋದು ಅಂತ ಒಂದು ನಿರೀಕ್ಷೆ ಐತೆ? ಹೇಗೆ ನಿರೀಕ್ಷೆ ಇದೆ ಬಿಡಿ ಸರ್. 2-3 ವರ್ಷದಿಂದ ಮಳೆ ಚೆನ್ನಾಗಿ ಆಯ್ತು ಸರ್. ನಿರೀಕ್ಷೆ ಆಯ್ತು ಸರ್. ಅದರ ಬೆಲ್ಲಿಲ್ಲ ಸರ್, ಬೆಳೆದಂತ ಬೆಲ್ಲಿಲ್ಲದಂಗೆ ಆಯ್ತು ಸರ್. ಭತ್ತಕ್ಕಂತ ಬೆಲ್ಲಿಲ್ದಂಗೆ ಆಯ್ತು ಸರ್. ಅಪ್ಪಟ್ ಸರ್, ಇನ್ನು ಹತ್ತಿಗಂತ ಸಿಕ್ಕ ಸರ್, ಮೆಣಸಿನಕಾಯಿ ಸಿಕ್ಕ ಸರ್. ಅಟ್ಲೀಸ್ಟ್ ಭತ್ತಕ್ಕೆ ಬೆಲ್ಲಿಲ್ದಂಗೆ ಆಗ್ಬಿಡ ಸರ್. ನೀವು ಭತ್ತ ಬಿಟ್ಟು ಬೇರೆ ಬೆಳೆಗೆ ನೀವು ಹೋಗ್ಬೋದ? ಇಲ್ಲ ಸರ್, ಮ್ಯಾಗ ಏನು ಇದು ಮಾಡಿರ್ತ ಸರ್, ನಾವು ಅದೇ ಮಾಡಕ್ ಸರ್. ಮ್ಯಾಗ ಭತ್ತ ಹಚ್ಚಿದ್ರೆ ನಾವು ಬಿಡಕ್ಕೆ ಭತ್ತನೇ ಹಚ್ಬೇಕು ಸರ್. ಅದು ಬಸಿ ನೀರು ನಿಮಗೆ ಬಂದಿಲ್ಲ, ಬೆಳೆ ಹಾಳೆ ಮಾಡ್ತಾರೆ? ಹಾಳು ಮಾಡ್ತಾರೆ, ಹಾಳು ಮಾಡ್ತಾರೆ. ರೈತ ಸಂಪರ್ಕ ಕೇಂದ್ರಕ್ಕೆ ಪ್ರತಿ 15 ದಿವಸಕ್ಕೋ 20 ದಿವಸಕ್ಕೋ ತಿಂಗಳಂಗಟ್ಟಲೆ ಒಂದ್ಸಲ ಬರ್ತಿರ್ತೀರ, ಭೇಟಿ ಕೊಡ್ತಿರ್ತೀರ? ಭೇಟಿ ಕೊಡ್ತಾರೆ ಸರ್. ಭೇಟಿ ಕೊಡ್ತಾರೆ. ಏನು ಪರಿಕರಗಳನ್ನ ಎಲ್ಲಿ ತಗೊಂಡಿರಿ? ಬೀಜಕ್ಕೆ ಆಯ್ತು ಸರ್. ಬೀಜಕ್ಕೆ ಆಯ್ತು, ಮತ್ತೆ ಫಸಲ್ ಬಿಮೆ ಬಗ್ಗೆ ಸರ್. ಇದನ್ನು PMK ಬಗ್ಗೆ ಕೇಳಕ್ ಬಂದಿದ್ದು ಸರ್. ಈಗ ಜಮಾ ಆಗಿಲ್ಲ ಸರ್. KYC ಮಾಡ್ಸಂದ್ರೆ ಸರ್ ಬಂದಿದ್ದು ಮಾಡಿ ಸರ್. ಈಗ ಜಮಾ ಆಗ್ಯಾವ ಸರ್. 4 ತಿಂಗಳಿಗೆ ಒಂದ್ಸಲ 2,000 ರೂಪಾಯಿ ಜಮಾ ಆಗ್ತದೆ? ಜಮಾ ಆಗ್ಯಾವ ಸರ್, ಜಮಾ ಆಗ್ಯಾವ. ಎಷ್ಟು ವರ್ಷದಿಂದ ಇದ್ರ ಲಾಭ ಪಡ್ಕೊಳ್ತಾ ಇದ್ರಿ? ಇದು 2000 ಇದು ಮೋದಿ ಸರ್ಕಾರ ಬಂದ ಲಾಭ ಪಡ್ಕೊಂಬಿ ಸರ್. 2019 ನೀವು ಅವಾಗ ನೀವು ಎನ್ರೋಲ್ಮೆಂಟ್ ಮಾಡಿದ್ರಿ? ಮಾಡಿವಿ ಸರ್, ಮಾಡಿವಿ ಸರ್. ಅಂದರೆ ಕೇಂದ್ರ ಸರ್ಕಾರದ 2,000 ರೂಪಾಯಿ, ರಾಜ್ಯ ಸರ್ಕಾರದ 2,000 ರೂಪಾಯಿ, ಎರಡು ಸೇರಿ 4 ತಿಂಗಳು ಒಂದ್ಸಲ 4,000 ರೂಪಾಯಿ ಜಮಾ ಆಗ್ತದೆ? ಬರ್ತವೆ ಸರ್, ಬರ್ತವೆ. ಈಗ ಪಂಪನ್ ನೋಡ್ರೆ, ಈಗ ಬರುವಂತಹ ಸರ್ಕಾರದ ಹಣ 2,000 ರೂಪಾಯಿ ಸೇರಿಸಿದ್ರೆ 4,000 ರೂಪಾಯಿ ಆಯಿತು. ಯಾವ ಉದ್ದೇಶಕ್ಕೆ ಇದನ್ನು ಖರ್ಚು ಮಾಡ್ತೀರಿ? ಯಾವ ಉದ್ದೇಶಕ್ಕೆ ಸರ್? ಮತ್ತೆ ಎಲ್ಲ ಉದ್ದೇಶಕ್ಕೆ ಖರ್ಚಿಗಿದ್ದಾಗ ಬಳಕೆ ಮಾಡ್ಕೋಬೇಕಾ ಸರ್? ಕಡಿಮೆ ಬಿದ್ದಾಗ ಸರ್ ಇಂಥ ಉದ್ದೇಶಕ್ಕೆ ಖರ್ಚು ಮಾಡ್ತಾವೆ ಅಂತ ಇದಕ್ಕೇನಿಲ್ಲ ಸರ್. ಅದಕ್ಕೆ ಅಂದರೆ ಇದು ಸ್ವಲ್ಪ ಅನುಕೂಲ ಆಗಿದೆ ಸಣ್ಣ ರೈತರಿಗೆ ಅಥವಾ ಸಣ್ಣ ರೈತರಿಗೆ? ಆಗಿದೆ ಸರ್, ಅನುಕೂಲ ಆಗಿದೆ ಸರ್. ಇನ್ನು ಫಸಲ್ ಬಿಮಾ ಯೋಜನೆ ಅದು ಕಟ್ಟಿದ ಸರ್, ಆ ದುಡ್ಡು ಎಲ್ಲರಿಗೆ ಬರೋಂಗಾದ್ರೆ ಒಳ್ಳೇದಾಗ್ತದೆ ಸರ್. ಫಸಲ್ ಬಿಮಾ ಯೋಜನೆ ಸರಿಯಾದ ರೀತಿಯಲ್ಲಿ ಕಟ್ಟಿದಂಥ ರೈತರಿಗೆ ಬರಬೇಕು ಸರ್. ಬಂದೆಲ್ಲ ಇನ್ನ ಕಟ್ತದೆ ಸರ್, ಕಟ್ಟಲಿಕ್ಕೆ ಬರ್ಲಿಕ್ಕೆ ಅಂದ್ರೆ ಕಟ್ಟಕ್ಕೆ ಹಾಕ ಸರ್ ರೈತರಿಗೆ. ಈಗ ಪಂಪಣ್ಣವರು ಹೇಳ್ತಾರೆ, ಕಂಪ್ನಿಯವರು ಆಯಿತು, ಅಧಿಕಾರಿಗಳಾಯಿತು, ನಾವು ವಿಮೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈಗ ಯಾವುದೇ ಒಂದು ಇನ್ಸೂರೆನ್ಸ್ ಮಾಡಿದಾಗ ಅಲ್ಲಿ ಯಾವುದೇ ಒಂದು ಕಾರಣಕ್ಕೆ ಲಾಸ್ ಆಯಿತು, ಹಾಳಾಯಿತು, ಸಪೋಸ್ ಆಗಿ ನಾವು ಬೈಕ್ ಇನ್ಸೂರೆನ್ಸ್ ಮಾಡಿರ್ತೀವಿ, ಗಾಡಿ ಇನ್ಸೂರೆನ್ಸ್ ಮಾಡಿಸಿರ್ತೀವಿ, ಬಿದ್ದಾಗ ಮಾತ್ರ ಇನ್ಸೂರೆನ್ಸ್ ಬರ್ತದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಲಾಸ್ ಆದಾಗ ಎಲ್ಲ ರೈತರಿಗೆ ಬರಬೇಕು ಅನ್ನೋದು ತಮ್ಮ ವಿಚಾರ? ಹೌದು ಸರ್, ಎಲ್ಲ ರೈತರಿಗೆ ಬರಬೇಕು. ಕಟ್ಟಿದ್ದಾರೆ ಎಲ್ಲ ರೈತರಿಗೆ ಬರಬೇಕು ಸರ್. ಯಾಕಂದ್ರೆ ಮನೆ ಹೆಚ್ಚು ಮಾಡೋದಕ್ಕಿಂತ ಸರ್ ಗೊಬ್ಬರ ರೇಟ್ ಕಡಿಮೆ ಮಾಡಿದ್ರೆ ಒಳ್ಳೇದಾ ಸರ್, ಎಲ್ಲರಿಗೆ ಅನುಕೂಲ ಸರ್. ಒಬ್ರು ಹಸಿರು ಒಲ್ಲ ಸರ್, ಒಬ್ರು ಹಸಿರು ಒಲ್ಲ ಇರಲಿ ಸರ್ ಅವರಿಗೆ. ಈ ಒಬ್ಬರು ಮನೆ ಒಬ್ಬೊಬ್ಬರು ಇದು ಮಾಡೋರ್ ಒಬ್ಬರು ಒಲ್ಲನೇ ಇರಲಿ ಸರ್ ಅವ್ರ ಹೆಸರಲ್ಲೇ. ಇದು ಗೊಬ್ಬರ ರೇಟ್ ಕಡಿಮೆ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗ್ತಾ ಸರ್ ನಮ್ಮ ಅಭಿಪ್ರಾಯ ಸರ್. ಏನು ಹೇಳ್ತೀರಿ ಈ ವರ್ಷ ಮುಂಗಾರು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿರಿ? ಮುಂಗಾರೇನು ಚೆನ್ನಾಗೆ ಸರ್, ಮಳೆದೇನಿಲ್ಲ ಸರ್, ಕರೆಕ್ಟ್ ಐತಿ. ನಾವೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಚ್ಚಿ ಸರ್. ಬೀಜ ಗೊಬ್ಬರ ಭೂಮಿಯನ್ನೆಲ್ಲ ಹಸನ್ ಮಾಡಿ ಹರಗಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರಿ? ಎಲ್ಲ ರೆಡಿ ಮಾಡಿ ಸರ್. ಈ ಕ್ಯಾನಲ್ ನೀರು ಬಿಡ್ಗಳಿಗೆ ಸ್ವಲ್ಪ ಸಸಿ ಮಾಡಿ ಹಾಕಿ ರೆಡಿ ಮಾಡೋಕೆ ಸರ್ ಅಷ್ಟೇ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ರೈತರ ಅಭಿಪ್ರಾಯದಂತೆ ಸಿರುವಾರ ತಾಲೂಕಿನ ಮಲ್ಲಟ ಹೋಬಳಿಯ ರೈತರು ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರು. ರೈತರು ಹೇಳೋದು ಹಾಗೆ ಏನಂತಂದ್ರೆ, ಇಲ್ಲಿ ರೈತರಿಗೆ ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು, ಸರಿಯಾದ ದರವನ್ನು ನಿಗದಿ ಮಾಡಬೇಕು. ಸಕಾಲಕ್ಕೆ ಸರ್ಕಾರ ಯಾವುದೇ ಒಂದು ಯೋಜನೆ ಮಾಡೋಕ್ಕಿಂತ ಮುಂಚೆ ಗೊಬ್ಬರದ ದರ ಆಗಿರ್ಬೋದು, ಸಕಾಲಕ್ಕೆ ಬೀಜವನ್ನು ತಲುಪಿಸುವಂಥ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಫಸಲ್ ಬಿಮಾ ಯೋಜನೆಯ ಒಂದು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು ಎಂಬಂಥ ಒಂದು ವಿಚಾರವನ್ನು ಹೇಳಿದರು. ಇದರ ಬಗ್ಗೆ ಸರ್ಕಾರ ಆಯಿತು, ಮೇಲಾಧಿಕಾರಿಗಳಾಯಿತು ಗಮನಿಸಿ ಈ ಭಾಗದ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿ. ಸಾಧ್ಯವಾದಷ್ಟು ರೈತರಿಗೆ ಮಲ್ಲಟ ರೈತ ಸಂಪರ್ಕ ಕೇಂದ್ರದಿಂದ ಬಿತ್ತನೆ ಬೀಜ ಆಗಿರ್ಬೋದು, ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಸಕಾಲಕ್ಕೆ ಬಿತ್ತನೆ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಸಕಾಲಕ್ಕೆ ಬೀಜ ರೈತರಿಗೆ ದೊರೆತಪ್ಪ ಅಂತಂದ್ರೆ ಕೃಷಿ ಚಟುವಟಿಕೆ ಸಕಾಲಕ್ಕೆ ಆರಂಭ ಆಗ್ತದೆ, ಉತ್ತಮ ಇಳುವರಿಯನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ಬಗ್ಗೆ ಮೇಲಾಧಿಕಾರಿಗಳು ಗಮನ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದುವರೆಗೆ ಸಿರುವಾರ ತಾಲೂಕಿನ ಮಲ್ಲಟ ಹೋಬಳಿಯ ಮಳೆ ಬೆಳೆ ಪರಿಸ್ಥಿತಿ ಕುರಿತು ರೈತರ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬಸವರಾಜ್ ಮಾಲಿ ಪಾಟೀಲ್, ಬಸವರಾಜ್ ಮತ್ತು ಪಂಪನಗೌಡ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಈಗ ಕೇಳಿ ಸಿರುವಾರ ತಾಲೂಕಿನ ಬಲ್ಲಟಗಿ ಗ್ರಾಮದ ಮಹಾದೇವ್ ಅವರ ಕೃಷಿ ಅನುಭವಗಳನ್ನು. ಕೇಳುವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ನಮ್ಮ ಕಿಸಾನವಾಣಿ ರೈತರು ಬಲ್ಲಟಿಗೆಯ ಮಹಾದೇವ್ ಅವರು ಸುಮಾರು ಇವರು ನೀರಾವರಿ ಬೇಸಾಯ ಈ ಮಾನ್ವಿ ತಾಲೂಕು ಬಲ್ಲಟಿ ಕಡೆ ಬಂದರೆ ಹೆಚ್ಚಾಗಿ ನೀರಾವರಿ ಮತ್ತು ಒಣಬೇಸಾಯ ಎರಡೂನ್ನು ನಾವು ನೋಡ್ಬೋದು. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಹಾದೇವ್ ಅವರು ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಿದ್ದಾರೆ. ಮಹಾದೇವರು ಏನು ಸಾಲಿ ಓದ್ಕೊಂಡ್ರಿ ನೀವು? ನಾವು ಸಾಲಿ ಓದಿರ ಹೊಲ್ದಾಗ ದಗದ ಮಾಡೋದು ಇದು ಮಾಡೋದ್ರಿ. ಎಷ್ಟಿದೆ ಭೂಮಿ ಅದು? ಭೂಮಿ ಒಂದು 2 ಎಕರೆ ಐತ್ರಿ. ಪ್ರತಿ ವರ್ಷ ಏನೇನು ಹಾಕ್ತಿರ್ತೀರಿ? ಇವೇ ನೆಲ್ಲು ಬಿತ್ತೂರಿ, ನೆಲ್ಲು ಗದ್ದೆ ಹಾಸ್ತೂರಿ. ಅಂದ್ರೆ 2 ಎಕರೆ ಗದ್ದೆ ಮಾಡಿಬಿಟ್ಟಿರಿ? ಗದ್ದೆ ಮಾಡಿಬಿಟ್ರು. ಹೊರವಲ ಏನಿಲ್ಲ, ಬರೀ ಗದ್ದೆ ಅಂದ್ರೆ ಹಚ್ಚೋದು. 2 ಎಕರೆದಲ್ಲಿ ಮತ್ತೆ ಹೆಂಗೆ ಬೇಸಾಯ ಸಾಕಾಗತ್ತೆ ನಿಮಗೆ? ಮತ್ತೆ ಲೀಸ್ ಅದು ತೊಗೊಂಡು ಮಾಡ್ತಿರ್ತೀರ? ಸಾಕಾಗಲ್ರ ಏನು ಉಳಿಯಲ್ಲ, ಗಾಡಿದು ಕೂಲಿ ಆಳು ಎಲ್ಲರೂ ಅದು ಏನೋ ಲಾಭ ಇಲ್ಲರಿ. ಸುಮ್ಮನೆ ಸುಮ್ಮನೆ ಹೊಟ್ಟಿ ಸ್ವಲ್ಪ ಇದ್ದಂಗ ಲಾಭ ಇಲ್ಲ ಅಂತಂದ್ರೆ ಮತ್ತೆ ಯಾಕೆ ಮಾಡಕತ್ತಿರ ಒಕ್ಕಲ್ತನ? ಸುಮ್ಮನೆ ಏನಲ್ರ ಮತ್ತೆ ಹೊಟ್ಟಿನ ಬಾಡಿಗೆ ಹೊಟ್ಟೆ ಸಲಾಗೆ ಮಾಡಿದಂಗೆ ಉಚ್ಚದಂತ ಮಾಡಿದಂಗೆ. ಅಂದ್ರೆ ಭೂಮಿ ಬಿಡಬಾರ್ದು, ಬೀಳು ಬಿದ್ದು ಬಿಡ್ತದ? ಹಾಂ, ಹಂಗೆ ಸಲಾಗ ಮಾಡೋದು. ಯಾಕೆ ಗದ್ದೆ ಅಂದ್ರೆ ಈಗೆಲ್ಲ ಮತ್ತೆ ಭತ್ತ 40-50 ಚೀಲ ಭತ್ತ ತೆಗಿತಾರಲ್ಲ, ಯಾಕೆ ಲಾಭ ಆಗೋದಿಲ್ಲ? ರೇಟ್ ರೇಟ್ ಇದ್ರೆ ಉಳಿತದ ರೀ ಸ್ವಲ್ಪ. ಎಲ್ಲ ರೇಟ್ ಗೊಬ್ಬರ ರೇಟ್ ಜಾಸ್ತಿ ಆಗ್ಬಿಡ್ತಾರೆ, ನಮ್ಮ ನೆಲ್ಲಿಂದ ರೇಟ್ ಇಲ್ಲರಿ. ತೆಂಗಿನ ಮಾತಿಗೆ ಹಂಗೆ ಹೆಂಗೆ ಕೊಯ್ತರಿ? ಆಗೋದಿಲ್ಲ. ಆಗಲ್ರಿ. ಎಷ್ಟು ಇಳುವರಿ ಬರ್ತದೆ 1 ಎಕರೆ? ಇಳುವರಿ ಅಂದ್ರೆ 45 ತನ ಬರ್ತಾರೆ ಅಷ್ಟೇ. 45 ಅಂದ್ರೆ ನೋಡ್ರಿ, 2 ಎಕರೆ ಗದ್ದೆ ಐತೆ ನಿಮ್ದು, ಅದಕ್ಕೆ ಚಲೋ ತಂಗ ಗೊಬ್ಬರ ಗಿಬ್ಬರ ಹಾಕಿ ತಿಪ್ಪೆ ಗೊಬ್ಬರ ಅದು ಎಲ್ಲ ಹಾಕಿ ಮಾಡ್ಬೋದು. ಚಲೋ ಮಾಡ್ಬೋದ್ರಿ. ಅದು ರೇಟ್ ಇದ್ರೆ ನೆಟ್ತರಿ ಎಲ್ಲ ಮಾಡ್ದಂಗಲ್ಲ, ಸ್ವಲ್ಪ ಮೇಲೆ ಬತ್ತರಲ್ಲ. ಹೇಗೆ ನಿಮ್ಮ ಮಲ್ಲಟ್ ಭಾಗದಲ್ಲಿ ಮಳೆ ಅದು ಹೇಗಾಗಿದೆ? ಮಳೆ ಬೇಸಾಯ ಇದ್ರೆ ಪರವಲ್ಲ. ಬಲ್ಲಟಿಗೆ ಭಾಗದಲ್ಲಿ ಹೇಗೆ ಎಲ್ಲ ಒಣಬೇಸಾಯ ಇದೆ, ನೀರಾವರಿ ಭಾಳದೇ ಅಲ್ಲ? ನೀರಾವರಿ ಜಾಸ್ತಿ ಐತೆ ರೀ. ನೀರಾವರಿ ಹ್ಞೂ. ಎಲ್ಲರೂ ನೀರಾವರಿಯಲ್ಲಿ ಏನು ಗದ್ದೆ ಹಾಕಿದಾರ? ಇದೇ ನೆಲ್ಲ ಬಿತ್ತುರಿ ಹಚ್ಚದ್ರ. ಮತ್ತೆ ಬೇರೆದವರೆಲ್ಲ ಹತ್ತಿ ಅದು ಹಾಕ್ತಾ ಇರ್ತಾರ? ಹತ್ತಿ ಹಾಕ್ತಾರ ಯಾವ ಹೊರವಲ್ಲ ಹೊರವಲ್ಲದವ್ರು ಹಾಕ್ತಾರ ಸ್ವಲ್ಪ ಹತ್ತಿ. ಈಗ ಗದ್ದೆಗಳಿಗೆ ಹತ್ತಿ ಹಾಕ್ಲಿಕ್ಕೆ ಆಗೋದಿಲ್ಲ, ಆಗಲ್ರಿ. ಈಗ ತಂಪಿರ್ತಾರೆ, ಅದು ಮಳೆ ಬಂದು ಇದಾಗಿ ಬಿಡುತ್ತೆ, ನಿಂತು ಬಿಡ್ತಾವ ನೀರು, ಹೋಗ್ಬಿಡ್ತಾರೆ ನೆಲ್ಲ. ಅಂದ್ರೆ ಪ್ರತಿ ವರ್ಷ ವರ್ಷ ವರ್ಷ ನೆಲ್ಲ ನೋಡ್ರಿ, ನಿಮ್ಗೆ ಒಂದ್ ದಿವಸ ಬರೀ ಅನ್ನ ಊಟ ಮಾಡಿ ಮಾಡಿ ಮಾಡಿ ದಿವಸ ಅನ್ನ ತಿಂದು ತಿಂದು ಬೇಸರ ಆಗತ್ತೆ. ಹಂಗ ಭೂಮಿಗೂ ಬರೀ ವರ್ಷ ವರ್ಷ ನೆಲ್ಲ ಹಾಕಿದ್ರೆ ಭೂಮಿ ಪರಿಸ್ಥಿತಿ ಏನ ಇದಾತ್ರ ಮತ್ತ ಸ್ವಲ್ಪ ಏನೆಲ್ಲ ಅದ ಕಡೆ ಹಚ್ಚಿ ಹಚ್ಚಿ ಇದಾತ್ ಅಂದ ಕೇಸಿ ನೆಲ್ಲು ಕೋಳೆ ಬಿತ್ತುರಿ, ಒಣವರಿ ಬಿತ್ತಿ ಕೇಸಿ ಸ್ವಲ್ಪ ಬೆಸಾತ್ ಅಂತ ಬೆಳೆ ಬಿತ್ತುರಿ ಅಷ್ಟು. ಅಂದ್ರೆ ಬಿತ್ತ ಬಿಡಿದ್ರಿ ಕವಳೆನ? ಹ್ಮ್, ಬಿತ್ತ ಬಿಡ್ತು ಕೂರಿಗಿಂದ. ಕೂರಿಗಿಂದ ಎಷ್ಟು ಬೀಜ ಹಾಕ್ತಾರೆ ಒಂದು ಎಕರೆ ಕೂರಿಗಿಂದ ಬಿತ್ತುವ? ಒಂದು ಎಕರೆಗೆ 15 ಕೆಜಿ ಬರ್ತಾವ್ರಿ. ಬರ್ತಾವ. ಹಾ, ಹೇಗೆ ಬಿತ್ತುದು ಒಳ್ಳೇದಂತೀರಿ ನೀವು, ಸಸಿ ಹಸಿದು ಒಳ್ಳೇದಂತೀರಿ? ಈಗ ಬಿತ್ತದು ಹೊರಪಿದ್ರೆ ಒಳ್ಳೇದ್ರಿ, ಈಗ ಹೊರಪ್ ಕೊಡ್ಲ ಅಂದ್ರೆ ಬಿಗು ಆಗ್ತಾರೆ. ಮಾದೇವ್ರಿ ಎಷ್ಟು ವರ್ಷ ಒಕ್ಕಲತನ ಮಾಡಕತ್ತಿ? ಒಂದು 10 ವರ್ಷ ಆಯ್ತು ರೀ. 10 ವರ್ಷ. ಯಾಕೆ ಸಾಲಿ ಅದು ಓದ್ಲಿಲ್ಲ? ಸಾಲಿ ಓದಲ್ರಿ. ಹೇಗೆ ಮನೆಯಲ್ಲಿ ಮತ್ತೆ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಏನ್ ಮಾಡ್ತಾರೆ? ಅಣ್ಣವ್ರು ಇದಾರೆ, ನಮ್ಮ ಅಣ್ಣವ್ರು 3, ನಾನೊಬ್ಬ ತಮ್ಮ, ಅವರು ಒಕ್ಕಲತನ ಮಾಡ್ತಾರೆ ಇದ್ದಾಗ. 2 ಎಕರೆದಲ್ಲಿ ಅಷ್ಟ ಮಂದಿ ಮತ್ತೇನ್ ಮಾಡ್ತಾರೆ? 10 ಎಕರೆ ಐತ್ರಿ, ತಲಾಕ ಭಾಗ ಮಾಡ್ಕೊಂಡು 2 ಎಕರೆ ಬಂದ್ರ. 10 ಎಕರೆ ಅದು ಗದ್ದೆನ ಎಲ್ಲ ಗದ್ದೆರಿ, ಗದ್ದೆ. ಗದ್ದೆ ಬಿಟ್ಟು ಬೇರೆ ಏನು ಬೆಳೆ ಹಾಕ್ಲಿಕ್ಕೆ ಆಗದಿಲ್ಲ? ಯಾವ್ದು ಆಗ್ಲಿ, ಮತ್ತೆ ಏನ ಒಣವರ್ಪನ್ಯಾಗ ಏನಿದ್ರ ಸೂರ್ಯಪ್ಪನ ರಾತ್ರಿ ಅದಾಯ್ತ್ರಿ ಮಾಡ್ಕೊಂಡು ನಡೀತಾರೆ. ಇವಾಗ ನೀರಾವರಿಯಾಗ ಅದು ಲಾಸ್ಟ್ ಒಳಗೊಳಗೆ ಬಿತ್ತೋದ್ರಿ. ಇವಾಗ ನೀರಾವರಿ ಅವು ನೀರು ಅರ್ಧ ಆಡ್ತಾವ್ರಿ, ಅದಕ್ಕೆ ಆಗಲ್ಲ. ಅವ್ಕೆ ನೀರು ಬಂದ್ರೆ ಗದ್ದೆ ಹಚ್ಚಬೇಕು, ಬಿತ್ತೋಬೇಕು ಅಷ್ಟೇ. ನೋಡ್ರಿ, ಹೇಗೆ ನಿಮ್ ಭಾಗದಲ್ಲಿ ಬಿತ್ತನೆ ಎಲ್ಲ ಮುಗಿದು ಬಿಟ್ಟದ ಈಗೆಲ್ಲ? ಇಲ್ಲ, ಇವನ್ನ ಇವಾಗ ನಡೆದವ್ರಿ. ನಿನ್ನೆ ಮನೆದ್ರಾಗ ಈಗ ವರ್ಕ್ ಹೋದ್ರೆ ಬೇಸ್ ನಡೀತಾವ್ರಿ, ಬೇಸ್ ಬಿತ್ತಾಕ. ಎಲ್ಲರೂ ಯಾವ ಬೆಳೆ ಜಾಸ್ತಿ ಬಿತ್ತನೆ ಮಾಡಕತ್ತಾರ? ಪಿವಾಸ ಬಿತ್ತಕ್ಕಚ್ಚಾರ್ರಿ. ಅಂದ್ರೆ ಬಿತ್ತುದು ಯಾರು ಈಗ ಸಸಿ ಮಾಡಿ ಹತ್ತಂಗಿಲ್ಲ ನೆಲ್ಲನ್ನ? ಹಚ್ತಾರ ಹಚ್ತಾರ್ರಿ, ಮತ್ತೆ ಹಚ್ಚಲಾರ್ದವ್ರು ಬಿತ್ತವ್ರು ಬಿತ್ತಾರ ಅಷ್ಟೇ. ನಿಮ್ಮ ಭಾಗದೊಳಗೆ ಈಗ ನೋಡ್ರಿ, ಆ ಕಡೆ ಎಲ್ಲ ಬಲ್ಲಟಿಗೆ ಭಾಗದಲ್ಲಿ ಏನು ಹತ್ತಿ ಜಾಸ್ತಿ ಆಗ್ತದಾರೋ, ನೆಲ್ಲ ಜಾಸ್ತಿ ಆಗ್ತದಾರೋ, ತೊಗರಿ ಜಾಸ್ತಿ ಆಗ್ತದ, ಯಾವ ಬೆಳೆ ಜಾಸ್ತಿ ಆಗ್ತದೆ? ನೆಲ್ಲ ಜಾಸ್ತಿ ಐತ್ರಿ, ನೆಲ್ಲ ಜಾಸ್ತಿ. ತೊಗರಿ ತೊಗರಿ ಪೊಗರಿ ಏನಿಲ್ಲ, ಏನಿಲ್ಲ. ಏನ್ರಿ, ಹೊರಭೂಮಿಗೆ ಯಾವ್ದು ಹಾಕತ್ತಾರ ಮತ್ತೆ? ಇದೇ ಹತ್ತಿ, ಅದು ಇದೇ ಬಿತ್ತಾರ. ಬಿತ್ತಾರ. ತೊಗರಿ ನಿಮ್ಮ ಭಾಗದಲ್ಲಿ ಇಲ್ಲ? ಏನಿಲ್ಲ. ಬಲ್ಲಟಿಗೆ ಆ ಕಡೆ ಎಲ್ಲ ರೈತರು ಒಳ್ಳೆ ರೀತಿಯಿಂದ ಒಕ್ಕಲತನ ಮಾಡಕತ್ತಾರೋ ಅಥವಾ ಲೀಸ್ ಕೊಟ್ಟಾರ ಭೂಮಿಯನ್ನ ಹೇಗೆ? ಲೀಸ್ ಕೊಟ್ಟರೆ ರೀ, ಮಾಡ್ತಾರ್ರಿ, ಕೊಡ್ತಾರೆ, ಕರೆಕ್ಟಾಗಿ ಕೊಟ್ಟು ಮಾಡ್ತಾರೆ. ಇವಾಗ ನಮಗೆ ಲೀಸಿಗೆ ಮಾಡಿದ್ರೆ ಜಾಸ್ತಿ 20 ಚೀಲ ಹಂಗೆ 21 ಚೀಲ ಅಂದಾಳಿ, ನಮಗೆ ಏನು ಉಳಿತಾಯ ಇಲ್ಲರಿ. ಗೊಬ್ಬರದ ರೇಟ್ ಬೆಲೆ ಜಾಸ್ತಿ ಆದಾಗ ಗಾಡಿ ದಿಪ್ಪ ಹಿಡಿದು ಅಂದಾಳಿಗೆ ಎಲ್ಲ ಜಾಸ್ತಿ ಆಗಿಬಿಡ್ತಾರೆ. ನಂಬುದಿಲ್ಲ, ನಮ್ದು ಉಳಿತಾಯ ಇಲ್ಲ ಅಷ್ಟೇ. ಈಗ ನೆಲ್ಲ ನೀವು ಪ್ರತಿ ವರ್ಷ ಎಷ್ಟು ತಗೋತೀರಿ? 2 ಎಕರೆಕ್ಕೆ 2 ಎಕರೆಕ್ಕೆ ಒಂದು 80-90 ಚೀಲ ತಗೋತೀವಿ. ಏನು ಮಾಡ್ತೀರಿ 80-90 ಚೀಲ ಅವನ್ನೆಲ್ಲ? ಅವೆಲ್ಲ ಮತ್ತೆ ಗೊಬ್ಬರ ಬಾಕಿ ಅವೆಲ್ಲ ಕೊಟ್ಟು ಮುರ್ಕೊಂಡು ತಗೊಂಡು ಕೇಸಿ ಉಳಿಕೆ ಅದ ನಮ್ಮ ಬಂದದ್ದು. ಏನು ಉಳಿತದ ಒಂದು ಎಕರೆಗೆ ಒಂದು 7-8 ಸಾವಿರ ರೂಪಾಯಿ ಉಳಿತದ? ಅಷ್ಟೇ ಅಷ್ಟೇ ರೀ, ಅಷ್ಟೇ ಉಳಿತದ. ಒಂದು 10-20 ಸಾವಿರ ರೂಪಾಯಿ ಉಳಿಬೇಕಂದ್ರೆ ಎಕರೆಗೆ. ಈಗ ತಿನ್ಲಿಕ್ಕೆ ಅದು ನೆಲ್ಲ ಅವನೇ ಇದನ್ನ ಮಾಡ್ಕೋತೀರ, ಅಕ್ಕಿ ಅದು ಮಾಡ್ಕೋತೀರಿ? ಅಕ್ಕಿ ಅದೇ ಔಟ್ರನ್ನೇ ತಕ್ಕಂದು ನೆಲ್ ತಕ್ಕಂದು ಅಕ್ಕಿ ಇದು ಮಾಡ್ಕೊಂತೀವಿ. ಅಕ್ಕಿ ಎಲ್ಲಿ ಇದು ಮಾಡಿಸ್ಕೋತೀರಿ? ಇಲ್ಲೇ ಊರಾಗ ಮಾಡ್ಕೊಂತೀವಿ. ಊರಾಗ? ಹ್ಞೂ. ಹೇಗೆ ಬರ್ತಾವ ಅಕ್ಕಿ? ಒಂದು ಚೀಲ ನೆಲ್ಲ ಹಾಕಿದ್ರೆ ಎಷ್ಟು ಅಕ್ಕಿ ಬರ್ತಾವ? ಒಂದು ಚೀಲ ಹಾಕಿದ್ರೆ ಒಂದು 50-40 ಕೆಜಿ ಬರ್ತಾವ್ರಿ. ಬರ್ತಾವ. ಇಷ್ಟೊಂದು ವರ್ಷಕ್ಕಂದ್ರೆ ನಿಮ್ಗೆ ಮನೆಗೆ ಎಷ್ಟು ಬೇಕಾಗ್ತಾವ ಅಕ್ಕಿ? ಒಂದು 5-6 ಚೀಲ ಆದ್ರೆ ಬರ್ತಾವ್ರಿ. ಬರೀ ಅಕ್ಕಿನ ಉಪಯೋಗ ಮಾಡಿದ್ರೆ ಮತ್ತೆ ಏನಾದ್ರು ಬೇಕು? ರೊಟ್ಟಿ ಅಂತ ಮತ್ತೆ ಜೋರ ಜೋಳ ಅದು ಬೆಳಿಬೋದಾಗಿತ್ತಲ್ಲ. ಯಾಕೆ ಜೋಳ ಬೆಳೆಯಕ್ಕೆ ನಮ್ಗೆ ಹೊರವಲ್ಲ ಹೊರವಲ್ಲ ಇಲ್ಲ ಹೊರವಲ್ಲ ಇದ್ರೆ ಬರ್ತಾರೆ. ಮತ್ತೆ ಹೆಂಗ್ ಮಾಡ್ತಿರ ಜೋಳ? ಮತ್ತೆ ಕೊಂಡ್ಕೊಂಡು ತಿಂತೀವ್ರಿ. ಮತ್ತಿಲ್ಲ ಅಂದ್ರೆ ಹೆಂಗ್ ರೇಟ್ ಜೋಳದ್ದು? ಅದು ಕಂಡಪಟ್ಟ ಐತ್ರಿ. ಮತ್ತೆ ಒಂದು 50 ಕೆಜಿ ಅಂದ್ರೆ 2,000 ಸೆನೆ ಹಾಕೈತಿ. 2,000 ಸೆನೆ ಹಾಕ ಬಿಳಿಜೋಳ? ಬಿಳಿಜೋಳ ನಂಬರ್ ಜೋಳ ಅಲ್ರಿ. ಯಾವನ ಜೋಳ ಕೊಂಡ್ಕೋಬೇಕು, ನೆಲ್ಲ ಮಾರ್ಬೇಕು, ಬಂದ್ರಾಗ ನೀವು ಮಾಡ್ಕೊಂಡು ಅದ್ರಾಗ ಬಾಳೆ ಮಾಡ್ಕೊಂಡು ನಾವು ಈಗ ಮತ್ತೆ 2 ಎಕರೆ ಅಂತಂದ್ರೆ ನೆಲ್ಲ ಇರ್ತದ ವರ್ಷನಗಂಟ್ಲೆ ಕೆಲಸ. ಮತ್ತೆ ಏನು ಬೇರೆ ಇನ್ನಷ್ಟು ಭೂಮಿ ತಗೊಂಡು ಲೀಸ್ ತಗೊಂಡು ಮಾಡ್ಬೋದಾಗಿತ್ತು ಅಥವಾ ಏನಾದ್ರು ಉದ್ಯೋಗ ಮಾಡ್ಬೋದಲ್ಲ ಮತ್ತೆ ಬೇರೆ ಮಾಡ್ಬೋದ್ರಿ? ಅದು ಮಾಡೋರು ಮಾಡ್ಬೇಕು, ಇಲ್ಲಾಂದ್ರೆ ಉಳಿಯಾಗಲ್ಲ. ಅದು ಮ್ಯಾಲೆ ಹೋದಂಕೆ ಸ್ವಲ್ಪ ಯಾರದ ಅದು ಇದ್ದೊಟ್ಟು ಮಾಡಿ ಹೆದರಿಬಿಟ್ಟು ಮಾಡಂಗಿಲ್ಲ. ಹಂಗೆ ಆತ್ರಿ ಸ್ವಲ್ಪ ಮ್ಯಾಲೆ ಬಿದ್ರೆ ಅದಕ್ಕೆ ಬರಲ್ರಿ. ಹೇಗೆ ಮತ್ತೆ ಮನೆಯಲ್ಲಿ ಎಲ್ಲ ಬಾಡಿಗೆ ಹೆಚ್ಚೆ ಮಾಡಿಸ್ತೀರಿ? ಇಲ್ರಿ, ನಾವು ಮನೆಯವ್ರು ಮಾಡ್ಕೊಂತೀವ್ರಿ. ಇದ್ದು ಅಲ್ಲ ಗಳೆ ಬಡಿದು ಗಾಡಿ ಬಾಡಿಗೆ ಹೆಚ್ಚರಿ. ಬಾಡಿಗೆ ಎತ್ತದವ? ಎತ್ತ ಇಲ್ರಿ ನಮ್ಗೆ. ಇಲ್ಲ, ಯಾಕೆ ಎತ್ತ ಇಡುವಾಗಿತ್ತು? ಒಂದ್ ಎರಡು ಬಾಡಿಗೆ ಹೊಡ್ಕೊಂಡಿದ್ರ ನೀರಾವರಿ ನಡೆಯಲ್ಲ. ಬಯಲು ಭೂಮಿಗ ಇವ ಟ್ಯಾಕ್ರೋಳು ಗದ್ದೆಗ ಪದ್ಯಾಗ ತಿಲಾರ ಪಲಾರ ಅಂತ ನೆಡ್ತಾವ್ರಿ. ಹೆಂಗ ಅನಸ್ತೀರಿ ಮಾದೇವ್ರ ಒಕ್ಕಲ್ತನ ಚಲೋ ಅನ್ಸಕತ್ತ? ಒಕ್ಕಲ್ತನ ಅಭ್ಯಾಸ ಐತ್ರಿ, ಸ್ವಲ್ಪ ಇದು ನಮ್ಗೆ ಉಳ್ತಾ ಇಲ್ಲ ಅಷ್ಟೇ. ಕಷ್ಟಪಟ್ಟು ದುಡಿಬೇಕು, ದುಡಿದ್ರ ಆಗದಿಲ್ಲ. ದುಡಿದ್ರ ಮತ್ತೆ ಇದು ಇಲ್ಲ, ರೇಟ್ ಇಲ್ಲ, ಏನಿಲ್ಲ. ದುಡಿದ್ರ ಎಷ್ಟು ರೇಟ್ ಸಿಗ್ಬೇಕು ನಿಮ್ಗೆ ನೆಲ್ಲಿಗೆ ಅಂದ್ರೆ? ಎಷ್ಟು ರೇಟ್ ಸಿಕ್ಕರು ಒಳ್ಳೇದು? ಒಂದು 15-16 ಬೇಕು ನೋಡ್ರಿ. ಮತ್ತೆ ಎಷ್ಟು ಮಾರ್ತಾರೆ ರೇಟ್? ಐತೆ ಎಲ್ಲಿ ಬರೀ 1,100-1,000 ರೂಪಾಯಿದಾಗ ನಮ್ಗೆ ಏನು ಚೀಲಕ್ಕೆ? ಹಾಂ, ನೆಲ್ಲಿಗೆ. ನೆಲ್ಲಿಗೆ ರೀ, ಒಂದು ಚೀಲ ನೆಲ್ಲಿಗೆ ಹೆಂಗೆ ಮಾರ್ತದೆ ರೇಟ್? ಇವಾಗ ಅದೇ 1,100-1,000 ರೂಪಾಯಿ ರೀ. ಈಗ ಗೊಬ್ಬರ ರೇಟ್ ತಂದ್ರಿಗೆ ನಾವು 14-15 ರೂಪಾಯಿ ಗೊಬ್ಬರ ಹಾಕ್ಬೇಕು ಒಂದು ಚೀಲ. ಎಷ್ಟು ಚೀಲ ಗೊಬ್ಬರ ಹಾಕ್ತಾರೆ ಅದಕ್ಕೆ? ಎಕರೆಗೆ 3 ಚೀಲ ಹಾಕ್ತಾರೆ. ಡಿಎಪಿನ ಅಥವಾ ಕಾಂಪ್ಲೆಕ್ಸ್ ಹಾಕ್ತಾರೆ? ಡಿಎಪಿ ಕಾಂಪ್ಲೆಕ್ಸ್ ರೀ, ಅದು ಇದು 3 ತಂಟ ಮಿಕ್ಸ್ ಅದು ಇದು ಮಾಡ್ತಾರೆ. ಮಾಡಿ ಹಾಕ್ತಾರ. ಮತ್ತೆ ಅಲ್ಲಿ ಅದೇ ಅಲ್ಲೇ ಒಂದು 34,000 ರೂಪಾಯಿ ಹೋದಂಗ ಐಕರಿಗೆ 20,000 ಹಂಗ ಅಂದ್ರೆ ಒಟ್ಟಾರೆ ನಿಮ್ಗೆ ರೇಟ್ ಸಿಕ್ಕ್ರೆ ಒಳ್ಳೇದು ಒಕ್ಕಲ್ತನ. ನೆಲ್ಲಿಗೆ ರೇಟ್ ಸಿಕ್ಕ್ರೆ ಬೇಸ್ ನೋಡ್ರಿ. ಎಷ್ಟು ಕಡಿಮೆ ಅಂದ್ರೆ ರೇಟ್ ಸಿಗ್ಬೇಕು ಒಂದು ಚೀಲಕ್ಕ? ಕಡಿಮೆ ಅಂದ್ರೆ ಒಂದು 14,000-15,000 ಸಿಗ್ಬೇಕು ನೋಡ್ರಿ ಚೀಲಕ್ಕ. ಹೇಗೆ ಮಳೆ ಅದು ನಿಮ್ಮ ಭಾಗದಲ್ಲಿ? ಮಳೆ ಬೇಸ್ ಆಗ್ಯದ್ರ? ಮಳೆ ಬರ್ತೆ ಏನು ಸಮಸ್ಯೆ ಇಲ್ಲ ನಮಗೆ. ಈ ಹೊರಪೋಟ್ರಿಂದ ದಗ್ದ ಬೇಸ್ ನಡಿತೇವೆ ಅಂತ ಅಂಬಂಗ ಐತೆ ನೋಡ್ರಿ. ಈ ಹೊರಭೂಮಿಗೆ ಆದ ಮಳೆ ಬೇಸ್. ಇದುವರೆಗೆ ಸಿರ್ವಾರ ತಾಲೂಕಿನ ಬಲ್ಲಟಿಗೆ ಗ್ರಾಮದ ಮಹದೇವ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಜಿಲ್ಲೆಯ ರೈತ ಬಾಂಧವರೇ ಗಮನಿಸಿ, ಮುಂಗಾರು ಹಂಗಾಮಿನಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯಲು ರೈತ ಬಾಂಧವರಿಗೆ 2022-23 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ರಾಯಚೂರು ಜಿಲ್ಲೆಯಲ್ಲಿ ಅನುಷ್ಠಾನವಾಗಿದ್ದು, ರೈತ ಬಾಂಧವರು ತಮ್ಮ ಸಮೀಪದ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಯನ್ನು ಮಾಡಿಸಿ ಮುಂದೆ ಬರುವ ಹಲವಾರು ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದಾಗ ಬೆಳೆ ವಿಮೆ ಲಾಭವನ್ನು ಪಡೆಯಬಹುದಾಗಿದೆ. ಬೆಳೆ ವಿಮೆ ನೋಂದಾವಣೆಯನ್ನು ಮಾಡಿಸಲು ಹೊಲದ ಪಹಣಿ, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಇವುಗಳನ್ನು ತೆಗೆದುಕೊಂಡು ಹೋಗಿ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ದಿನಾಂಕ 31/7/2022 ಒಳಗಾಗಿ ವಿಮಾ ಕಂತನ್ನು ಕಟ್ಟಿ ನೋಂದಾವಣೆಯನ್ನ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ನಿರ್ದೇಶಕರು, ಬ್ಯಾಂಕ್ ವ್ಯವಸ್ಥಾಪಕರು, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಫ್ಯೂಚರ್ ಜನರಾಲಿ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಪ್ರತಿನಿಧಿಗಳನ್ನು ಸಂಪರ್ಕಿಸಲು ತಿಳಿಸಲಾಗಿದೆ. ಇದು ರಾಯಚೂರು ಜಿಲ್ಲೆ ಕೃಷಿ ಇಲಾಖೆಯ ಪ್ರಕಟಣೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರೀಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳನಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 23/6/2022 ಅಂತಂದರೆ ಗುರುವಾರ 3 ಮಿಲಿಮೀಟರ್ ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 33, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 77, ಕನಿಷ್ಠ 45% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 1 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಉತ್ತಮ ಹಸಿ ಮಳೆಯಾದೊಡನೆ ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ರೈತ ಬಾಂಧವರು ಆದ್ಯತೆಯ ಮೇರೆಗೆ ಮಾಡಬೇಕು. ಇನ್ನು ರೈತ ಬಾಂಧವರು ತಮ್ಮಲ್ಲಿರುವ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ವಿವಿಧ ಅರಣ್ಯಗಳಾದ ಬೇವು, ಹುಣಸೆ, ಬಿದಿರು, ಹಲಸು, ಸಾಗವಾನಿ, ನೇರಳ, ಸುಬಾಬುಲ್, ಸೀತಾಫಲ ಮತ್ತು ಬಾರೆಹಣ್ಣು ಬೆಳೆಯುವುದರಿಂದ ರೈತ ಬಾಂಧವರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಹೊಂದುವುದಲ್ಲದೆ ಸುಸ್ಥಿರ ಬದುಕಿಗೆ ಇದು ತುಂಬ ಸಹಕಾರಿಯಾಗ್ತದೆ. ಇನ್ನು ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೋಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಿದರೆ ಉತ್ತಮ. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಹಾಗೂ ಇತರೆ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಹೊಲದಲ್ಲಿ ಬದುವು ಮತ್ತು ನೀರು ತಡೆಹಿಡುವ ಒಡ್ಡುಗಳ ರಿಪೇರಿ ಕೆಲಸವನ್ನು ಮಾಡ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಭೂಮಿಯನ್ನು ಹರಗಿ ಮುಂಗಾರು ಬಿತ್ತನೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಇನ್ನು ಶೇಂಗಾವನ್ನು ಬಿತ್ತನೆ ಮಾಡುವ ರೈತ ಬಾಂಧವರಿಗೆ ಹೇಳೋದಾದರೆ, TGLPS 3, ಅಜಯ, ಕದರಿ 9 ಈ ತಳಿಗಳನ್ನು ಬಿತ್ತುವುದು ಸೂಕ್ತ. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ತೊಗರಿ ಬಿತ್ತನೆಗೆ ಭೂಮಿಯನ್ನು ಸಿದ್ಧತೆ ಮಾಡ್ಕೋಬೇಕು. ಬಿತ್ತನೆಗೆ ಸೂಕ್ತವಾದ ತಳಿಗಳು ಕುರಿತು ಮಾಹಿತಿಯನ್ನು ಹೇಳೋದಾದರೆ, TS3R, GRG 811, BSMR 736 ಈ ತಳಿಗಳನ್ನು ಬಿತ್ತಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಸೂರ್ಯಕಾಂತಿಯನ್ನು ಕೂಡ ಬಿತ್ತುವಂತಹ ಸಮಯ ಇದಾಗಿದ್ದು, ಸೂರ್ಯಕಾಂತಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಗಳನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ರೋಪಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೋಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗೆ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕೊಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಭತ್ತದ ಸಸಿಮಡಿಯನ್ನು ತಯಾರಿ ಮಾಡಿಕೊಳ್ತಿರುವ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಗಂಗಾವತಿ ಸೋನಾ ಮತ್ತು BPT 5204 ಈ ತಳಿಗಳನ್ನು ಬಳಸ್ಕೋಬಹುದು. ಪ್ರತಿ ಎಕರೆಗೆ 300 ಚದರ ಮೀಟರ್ ಕ್ಷೇತ್ರ ಬೇಕಾಗ್ತದೆ. ಮಡಿಯ ಗಾತ್ರ 7-7.5 ಮೀಟರ್ ಉದ್ದ ಮತ್ತು 1.2-1.5 ಮೀಟರ್ ಅಗಲದ ಮಡಿಗಳನ್ನು ಮಾಡ್ಕೋಬೇಕು. ಇನ್ನು ಪ್ರತಿ ಸಸಿಮಡಿಗೆ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 75 ಗ್ರಾಂ ಮ್ಯೂರಿಯೇಟ್ ಆಫ್ ಪೊಟಾಶ್ ಎನ್ನು ಹಾಕಬೇಕಾಗ್ತದೆ. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳ್ಕೋಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ, ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಕೋಬೇಕು. ಗಂಟಲು ಬೇನೆ ರೋಗವು ಪ್ರತಿ ವರ್ಷವೂ ಇದು ಮುಂಗಾರು ಮಳೆ ಪ್ರಾರಂಭದಲ್ಲಿ ಕಂಡುಬರುತ್ತದೆ. ಮುಖ್ಯವಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದರ ಬಾಧೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ರೈತ ಬಾಂಧವರು ಕಡ್ಡಾಯವಾಗಿ ಜಾನುವಾರುಗಳಿಗೆ ಗಂಟಲು ಬೇನೆ ಲಸಿಕೆಯನ್ನು ಮಾಡಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರೆ, ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. SSLC ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮಾ ಕೋರ್ಸ್ ಅನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿಂಗ್ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರೇ ಗಮನಿಸಿ, June 23, 2022 July 4, 2022 ಪ್ರತಿದಿನ ಸಂಜೆ 7:15 ಬೀಜ ಕಲ್ಯಾಣ, ಬೀಜೋತ್ಪಾದನೆ, ಸಂಸ್ಕರಣೆ ಮತ್ತು ಸಂರಕ್ಷಣೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬೀಜ ಘಟಕ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ರಾಯಚೂರು. ಈಗ ಕೇಳಿ, ಕೊರ್ತಗೇರಿ ಗ್ರಾಮದ ಭೀಮಪ್ಪ ಪೂಜಾರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನ. ನಂಬಬೇಡಲೋ ಮನುಜ, ನಂಬಬೇಡಲೋ, ನಂಬಬೇಡಲೋ ಮನುಜ, ನಂಬಬೇಡಲೋ ಇದನು, ನಂಬಬೇಡಲೋ ಮನುಜ, ನಂಬಬೇಡಲೋ ಇದನು, ನಂಬಬೇಡಲೋ ಮನುಜ, ನಂಬಬೇಡಲೋ ಇದನು. ಮಾಯದಿಂದ ಜನಿಸಿ ಬೆಳೆದು ಕಾಯವೆನಿಸಿ ಸತ್ತು ಕೆಡುವ ಮಾಯದಿಂದ ಜನಿಸಿ ಬೆಳೆದು ಕಾಯವೆಂದು ಸತ್ತು ಕೆಡುವ ನಾಯಿ ನರೆಯು ತಿಂದು ಕೆಡುವ ಹೇಯವಾದ ಒಡಲು ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ನೂರು ಬೇಡಲೋ ಮನುಜ ನಂಬಬೇಡಲೋ ಇದನು ನೂರು ಬಾಳ್ವೆನೆಂದು ತನ್ನ